ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब बैठ बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, पर हम तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहा है, धूप में बाल सफेद नहीं किए हैं. ठीक है भाई, मैं भी आज के दिन खेती शुरू करूंगा. माटी से प्रेम की परंपरा है परंपरागत खेती. ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಭತ್ತ, ಮೆಕ್ಕೆಜೋಳ ಹಾಗೂ ಕಬ್ಬು ಬೇಸಾಯದ ಕುರಿತು ದಾಂಡೇಲಿ ತಾಲೂಕಿನ ಆಲೂರಿನ ವಾಮನ್ ನಾರಾಯಣ್ ಮಿರಾಶಿ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ವಾಮನ್ ನಾರಾಯಣ್ ಮಿರಾಶಿ ಅವರಿದ್ದಾರೆ, ಆಲೂರು ಗ್ರಾಮದವರು, ಇಲ್ಲೇ ದಾಂಡೇಲಿ ಸಮೀಪ ಇರುವಂತ ಗ್ರಾಮ. ಏನೆಲ್ಲ ಮಾಡಿದ್ದಾರೆ ಕೇಳೋಣ. ನಮಸ್ಕಾರ ಮಿರಾಶಿ ಅವರೇ. ನಮಸ್ಕಾರ. ಎಷ್ಟು ಭೂಮಿ, ಏನೇನ್ ಬೆಳೆ? ನಾವು ನೋಡ್ರಿ ಸರ, 6 ಜನ ಅನಂತಮ್ಮಗಳು, ಅದೇ ಒಂದು 25 ಎಕರೆ ಜಮೀನು ಇದೆ ನಮ್ದು. ಅದೀಗೆಲ್ಲ ಡಿವೈಡ್ ಮಾಡ್ಕೊಂಡು ನಾವು 4-5 ಎಕರೆ ನಮ್ಗೆ ಬರ್ತಾ ಇದೆ ಈಗ. ಸೊ ಅದರಲ್ಲಿ ನಾವ್ ಏನ್ ಮಾಡಿದ್ದೇವೆ ಅಂದ್ರೆ, ಹೆಚ್ಚಾಗಿ ಭತ್ತ ಬೆಳೆಸೋದು, ಜೊತೆಗೆ ಈ ಮೆಕ್ಕೆಜೋಳ, ಕಡೆಗೆ ಇದೇ ವರ್ಷ ನಾವು ಕಬ್ಬನ್ನು ಮಾಡಿದ್ದೀವಿ. ಭತ್ತನೇ ಮೇನ್ ನಮ್ದು ಇದು, ಯಾಕಂದ್ರೆ ನಾವು ಭತ್ತ ಮಾಡಬೇಕಾದ ಉದ್ದೇಶದಿಂದ ಭತ್ತ ಮಾಡ್ತೀವಿ. ಯಾಕಂದ್ರೆ ಭತ್ತ ಮಾಡೋದ್ರಿಂದ ನಮಗೆ ಕಡಪಾಲ ಬೆಳೆಸಲಿಕ್ಕೆ ಒಂದು ಅವಕಾಶ ಸಿಗ್ತಿತ್ತು ರೀ. ಹತ್ತ ನಮ್ ಕಡಲೆ, ಹೆಸರುಕಾಳು ಮತ್ತು ಅಳಸಂದಿ ಇವೆಲ್ಲ ಬೆಳೆಸಿದ್ದೆ ನಾವು ರೀ. ಅದೇನಾಗಿದೆ, ನಮ್ಮ ಸುತ್ತಲೂ ಇರುವಂತ ರೈತರು ಎಲ್ಲರೂ ಕಬ್ಬೇ ಮಾಡ್ಬಿಟ್ಟಾರೆ. ಈಗ ನಮ್ಮ ಹೊಲ ಮಧ್ಯದಲ್ಲಿ ಇರುವುದರಿಂದ ಈಗ ಏನಾಗಿದ್ರೆ, ಈ ಕಾಡು ಪ್ರಾಣಿಗಳು ಮತ್ತು ಮಂಗಗಳು ಕಡಪಲ್ ಹಾಕಿದ್ರೆ ಎಲ್ಲ ಅಲ್ಲೇ ಬಂದ್ ಬೆಳಗುತ್ತಾರೆ, ನವಿಲುಗಳು. ಹಿಂಗಾಗಿ ಎಷ್ಟು ನಾವು ಬೆಳಿಗ್ಗೆ 7 ಮುಂಚಿನಿಂದನೇ ಅವು ಅಲ್ಲಿ ಕೊಂಡಿರ್ತದೆ ಬಂದು. ಹಿಂಗಾಗಿ ಇದು ನಾವು ಇದನ್ನು ಭತ್ತ ಮಾಡಿದ್ರೆ ಮತ್ತೆ ಕಡಪಲ ಮಾಡಿ ಉಪ್ಪಿ ಬೀಳಿದ್ರೆ ಅಂತ ಹೇಳಿ ಈಗ ನಾವು ಬದಲಾವಣೆ ಮಾಡ್ಬೇಕಂತ ಕಳೆದ 2 ವರ್ಷದ ಹಿಂದೆ ಅಂತೂ ಲಾಕ್ಡೌನ್ ಬಿತ್ತರಿ. ಬಟ್ ಅದು ಅಷ್ಟು ಉತ್ತಮ ರೀತಿಯಿಂದ ಆಗಿಲ್ಲ ಆಗಿತ್ತು ರೀ. ಅದು ಕಡೆಗೆ ಏನ್ ಮಾಡಿದ್ವಿ, ಜಿಸಿಬಿ ಎಲ್ಲ ತಗೊಂಡು ನಾವು ಮನೆ ಎಲ್ಲ ಮಂದಿ ಅದಲ್ಲೇ ನಿಂತು ಎಲ್ಲ ಹಳಿ ಲೆವೆಲ್ ಮಾಡಿ ಈಗ ಭತ್ತ ಮತ್ತು ಕಬ್ಬು ಬೆಳೆಸುವಂಗೆ ಒಳ್ಳೆ ರೀತಿಯಿಂದ ಗುಣಮಟ್ಟದ ಮಾಡಿದ್ದೇವೆ. ಕಡೆ ಶಾಂಪಲ್ ಆಗಿ ಎಲ್ಲ ನಮ್ಮ ಸುತ್ತಲೂ ರೈತರು ಏನಾಗ್ತಾರೆ, ನೀವು ಕಬ್ಬು ಬೆಳೆಸ್ಬಿಟ್ರಿ ಈಗ, ಯಾಕಂದ್ರೆ ಭತ್ತ ಬರುವುದಿಲ್ಲ ಅಂತ ಹೇಳಿ. ಅದಕ್ಕೆ ನಾವು ಹೋದ ವರ್ಷ ನಮ್ಮ ಇದರ ಪ್ರಕಾರ ಸುತ್ತಲೂ ರೈತರ ಒಂದು ಮಾಹಿತಿ ಪ್ರಕಾರ ನಾವೆಲ್ಲ ಕಬ್ಬು ಬೆಳೆಸಿದ್ದೇವೆ. ನಿಜವಾಗಲೂ 12 ಫೂಟ್ ಕಬ್ಬು ಒಳ್ಳೆ ಬೆಳೆದಿದೆ ಈ ವರ್ಷ. ಮತ್ತು ಭತ್ತ ಬೆಳೆಸಿದ್ದು ಖರೀದಿ ಮಾಡಿದ್ರಿ ಈ ವರ್ಷ, ಭತ್ತ ಭಾರಿ ಚೆನ್ನಾಗಿತ್ತು. ನಮ್ಮ ಯಾಕಂದ್ರೆ ನಾನು ನಾಟಿ ಮಾಡಿದ್ದೆವು, ಯಾಕಂದ್ರೆ ನಾಟಿ ಮಾಡೋದ್ರಿಂದ ಭತ್ತ ಒಳ್ಳೆ ಬರ್ತದೆ, ಕಳೆ ಕಮ್ಮಿ, ಬೆಳೆ ಹೆಚ್ಚು ಬರ್ತದೆ. ಆದರೆ ಈ ಅಕಾಲಿಕ ಮಳೆಯಿಂದ ನಾವು ಕಟ್ ಮಾಡಿದ್ವಲ್ರಿ, ಹಿಂಗಾಗಿ ಭತ್ತ ಎಲ್ಲ ನಾಶ ಆಗ್ಬಿಟ್ಟದೆ. ಅದು ಸ್ವಲ್ಪ ಬೇಜಾರಾಗ್ಬಿಟ್ಟದೆ. ಅದು ನಾವು ಈ ವರ್ಷ ಏನ್ ಮಾಡಿದೆ, ಅದು ಕೂಡ ತೆಗೆದು ಕಬ್ಬನೆ ಮಾಡುವಂತ ಒಂದು ವಿಚಾರ ಇಟ್ಕೊಂಡಿದ್ದೇವೆ. ಮತ್ತು ಭತ್ತ ಇಟ್ಬಿಟ್ಟಿದ್ರೆ ಎಲ್ಲ ಹಕ್ಕಿಗಳು ಆಗಲಿ, ಇವು ನಿಮ್ದು ನವಿಲುಗಳು, ಅದ್ರ ವಿಶೇಷವಾಗಿ ಇಲಿಗಳು ಕಾಟ ಅಂದ್ರೆ ಭಯಂಕರ ರೀ, ಅವನು ಬರತಾವ. ಅದಕ್ಕೆ ಎಲ್ಲ ತಪ್ಪಿಸ್ಲಿಕ್ಕೆ ಮತ್ತೆಲ್ಲ ಕಾಡು ಪ್ರಾಣಿಗಳು 2 ಹಿಂದೆ ಸತತವಾಗಿ ಆನೆಗಳು ಬರ್ತಿದ್ವು ರೀ, ಅದ್ರ ಕಾಡ ತಪ್ಪಿಸ್ಬೇಕಂದ್ರೆ ನಾವು ಕಬ್ಬು ಬೆಳೆಸ್ಲಿಕ್ಕೆ ಬೇಕಾಗ್ತದೆ. ಮತ್ತೆ ನಮ್ಮ ಹೊಲ ಸುತ್ತಲೂ ಏನಾಗಿದೆ, ನಾವು ಕೆಲವೊಂದು ಗಿಡಗಳನ್ನ ರಕ್ಷಣೆ ಮಾಡಿದ್ದೇವೆ ರೀ. ಈ ನಮ್ದು ಸಾಗವಾನಿ ಗಿಡ ಆಗಲಿ, ನಮ್ಮ ಮತ್ತಿ ಗಿಡಗಳು, ಒಳ್ಳೆ ಒಳ್ಳೆ ಗಿಡ ಇದಾವೆ ನಮ್ಮಲ್ಲಿ. ಯಾಕಂದ್ರೆ ಅದನ್ನು ಏಕದಮ್ ಕಟಾವು ಮಾಡಬಾರ್ದು ಅಂತೇಳಿ ನೆರಳಿಗೋಸ್ಕರ ಗಿಡ ಇಟ್ಕೊಂಡಿದ್ದೇವೆ. ಕಡೆಗೆ ನಮ್ದು ಕರ್ಬೇವು ಗಿಡಗಳು ಹಚ್ಚಿದ್ದೇವೆ, ಮತ್ತು ನಮ್ದು ಪೇರ್ಲೆ ಗಿಡಗಳು ಇದ್ದೇವೆ. ಅಂದ್ರೆ ಎಲ್ಲಾ ಹಚ್ಚಿದ್ದೇವೆ. ಒಂದೊಂದಷ್ಟಿಂದ ಅವು ಅನಾಥ ಮಾಡತ್ತೆ, ಯಾಕಂದ್ರೆ ಮಂಗೆಗಳು ಕುಂಡ್ರಿಗೆ ಭಯಂಕರ ಅವಕಾಶ ಆಗಿಬಿಟ್ಟಿದ್ದಾವೆ, ಅಲ್ಲೇ ಬಂದು ಕೊಟ್ರಾಗದವ್ರಿ. ಎಷ್ಟು ಓಡಿಸಿದ್ರು ಮತ್ತೆ ಅಲ್ಲೇ ಹೋಗಿ ಬಿಡು. ಅದಕ್ಕೆ ಈ ನಂದು ವಿಚಾರ ಹೋದ ವರ್ಷ ಯಾರಾದ್ರೆ ಕಟಾವ್ ಮಾಡೋದ್ ಬಂದ್ರೆ ಮಾಲ್ಕಿ ಕೊಟ್ಬಿಡ್ಬೇಕು ಅಂತ ವಿಚಾರ ಮಾಡಾತೀವ್ರಿ. ನಿಜವಾಗಿ ಹೇಳ್ಬೇಕಂದ್ರೆ ಯಾಕಂದ್ರೆ ಎಲ್ಲ ಬಯಲಾಗ್ಬಿಡುತ್ತೆ ಕಡೆ, ಯಾಕಂದ್ರೆ ನಮ್ಮ ಸುತ್ತಲೂ ಏನು ಮಾಡಕ್ಕೆ ಗಿಡಗಳಿಲ್ಲ ಆದ್ರೆ ಬಯಲಾಗ್ಬಹುದು. ಮತ್ತೆ ಮಾವಿನ ಗಿಡ ಸಾಕಷ್ಟು ನಮ್ದು ಅಪ್ಪುಸ್ ಮಾವಿನ ಗಿಡ ಇರ್ತದೆ. ನಿಜವಾಗ್ಲೂ ಅಪ್ಪುಸ್ ಮಾವಿನ ಗಿಡ ಇರೋದ್ರಿಂದ ನಾವು ಒಂದು ವಿಚಾರ ಮಾಡಿದ್ದೀರಿ ಇಷ್ಟು ಚೆನ್ನಾಗಿ ಬಂದ ಅಂತ ಹೇಳಿದ್ರೆ ನಾವು ಇನ್ನು 2 ಎಕರೆ ಸುಮಾರು ಭತ್ತ ಬೆಳೆಸಿದ್ವಲ್ಲ ಅದಕ್ಕಿಂತ 2 ಎಕರೆ ನಮ್ಮ 2 ಗಿಡದ್ದು ಅಪ್ಪುಸದ್ದು ಅಷ್ಟು ಇಳುವರಿ ಬಂದ್ಬಿಡ್ತಾರೆ. ಕೆಜಿಗೆ ಅವರು 40 ರೂಪಾಯಿ ಇದಾರೆ, ಅಷ್ಟು ದುಡ್ಡು ಬಂದ್ಬಿಡ್ತಾರೆ. ನಮ್ಮ 5,000-6,000 ರೂಪಾಯಿ ಅಷ್ಟೇ ಕೆ ಸಿಕ್ಬಿಡ್ತಂದ್ರೆ ಅದೇ ಜಿಗಿ ಗಿಡ ಇದ್ರೆ ಮತ್ತು ಒಳ್ಳೇದಾಗ್ತಿತ್ತು ಅನ್ನೋ ವಿಚಾರ ಮಾಡಿದ್ದೀರಿ. ನಾನು ಆಕ್ಚುಲಿ ಅಪ್ಪುಸ್ ಗಿಡ ಒಳ್ಳೇದು, ಅದು ಯಾವ್ದು ವರ್ಷಕ್ಕೊಂದ್ಸಲ 2.5 ವರ್ಷಕ್ಕೊಂದ್ಸಲ ಬರುತ್ತೆ ಅಪ್ಪುಸ್ ಮಾವಿನಕಾಯಿ, ಆದ್ರೆ ಈ ವರ್ಷ ಒಳ್ಳೇದು ಬಂದಿದೆ. ಮತ್ತು ಅವು ಆಂಧ್ರ ಟೈಪ್ ಮಲಗೋಬ ಟೈಪ್ ಹಚ್ಚಿದ್ರಿ, ಅದೇನಾಗಿದೆ ಇವು ಭೂಮಿಲಿ ವಾತಾವರಣ ಸರಿ ಇಲ್ಲ, ಅದಕ್ಕೆ ಹುಳಗಳು ಭಯಂಕರ ಕಾಟಾರಿ. ಇಷ್ಟಿಷ್ಟು ದಪ್ಪ ಇದ್ರು ತೆಂಗಿನಕಾಯಿಗದೆ ಮಾವಿನಕಾಯಿ ತಾಗ್ತಾವ್ರಿ, ಬಟ್ ಎಲ್ಲ ಹುಳ ಹಿಡಿತಾವ್ರಿ. ಇದು ಅದಕ್ಕೆ ಔಷಧ ಏನು ಮಾಡಬೇಕು ಏನು ಗೊತ್ತಾಗ್ತಾ ಇಲ್ಲ. ಇಲ್ಲಾದ್ರೆ ಆ ಗಿಡನೂ ತಗೋಬೇಕು ಅಂತ ವಿಚಾರ, ಯಾಕಂದ್ರೆ 4-5 ಕ್ವಿಂಟಲ್ ಗಟ್ಟಲೆ ಮಾವಿನಕಾಯಿ ಬಂದ್ರು ತಿನ್ನುವಂತದಿಲ್ಲ, ಹಸಿದ್ ಮಾತ್ರ ತಿಂದ್ರೆ ಒಳ್ಳೇದು. ಬಟ್ ಹಣ್ಣಾಗಿ ತಿನ್ನೋನು ಅಥವಾ ಮಾರೋಣ ಅಂದ್ರೆ ಅದಾಗ, ಯಾಕಂದ್ರೆ ಅಷ್ಟೊಂದು ಕ್ರಿಮಿಗಳು ಬಂದು ಕೊಡ್ರಿ, ಅವು ಭಯಂಕರ ಸಿಹಿ, ಅದು ನೀವು ತಿಂದಿರ್ಬೋದು ನೀವು. ಆದ್ರೆ ಅಷ್ಟೊಂದು ಉತ್ತಮವಾದ ತಳಿ ಗಿಡಗಳು, ಆದರೆ ಈ ಕ್ರಿಮಿಗಳಿಂದ ಭಯಂಕರ ಲಾಸ್ ಮಾಡ್ತಾ ಇದ್ದಾರೆ. ಟರ್ಮೋನ್ ಟ್ರಾಪ್ಸ್ ಇಡ್ತಾರೆ ಅದಕ್ಕೆ, ಅದೇ ನಮ್ಮ ಬಾಜು ರೈತರು ಹೇಳಿದ್ರು ನಂಗೆ ಬೆಳಗಾವಿದಲ್ಲಿ ಔಷಧಿ ಸಿಗ್ತದೆ ಅಂತ ಕಟ್ಟುವಂತೆ. ಬಟ್ ಅದು ಕೆಳದೇ ವರ್ಷ ಲಾಕ್ಡೌನ್ ಆಗಿ ನಾವೆಲ್ಲ ಬೆಳಗಾವಿಯಲ್ಲಿ ಅಡ್ಡಾಡಕ್ಕೆ ಸಿಕ್ಕಿಲ್ಲ. ಕೃಷಿ ಇಲಾಖೆ ಅಂದ ಅದನ್ನು ಈ ವರ್ಷ ಅದು ಹೂ ಆಗಿ ಟೈಮಿಗೆ ಅದನ್ನು ಕಟ್ಟಬೇಕಂತ ಹೇಳ್ತಿದ್ದಾರೆ. ಆ ಟೈಮಿಗೆ ಕಟ್ಟಿ ಅದೋ ಒಂದು ಶಾಂಪಲ್ ಮಾಡಿ ನೋಡ್ತೀವ್ರಿ. ಅದು ಆಗಿಲ್ಲ ಅಂದ್ರೆ ಅದು ಗಿಡ ತೆಗೆದ್ರೆ ಉಟ್ಟಬೇಕಂದ್ರೆ ಅದ್ರ ಸುತ್ತಲೂ ಮತ್ತು ನಾವು ಕಬ್ಬು ಬೆಳೆಸಲಿಕ್ಕೆ ಅಥವಾ ಭತ್ತ ಬೆಳೆಸಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಅಥವಾ ತರಕಾರಿಯನ್ನು ಆ ಜಾಗೆ ಮೇಲೆ ಹಾಕಿದ್ರೆ ಅದು ಇಳುವರು ಬಂದ್ಬಿಡ್ತದೆ ಅಂತ ಲೆಕ್ಕ ಹಾಕಿದ್ದೀರಿ. ನಾವು 1-2 ಪೆರ್ಮೋನ್ ಟ್ರಾಪ್ಸ್ ಹಾಕಿಬಿಟ್ರಿ ನೀವು, ಅವು ಎಲ್ಲ ಹಣ್ಣು ನೊಣಗಳು ಅಂತೇಳಿ ಅವು ಬಂದು ಮೊಟ್ಟೆ ಇಟ್ಟು ಮೊಟ್ಟೆ ಇಟ್ಟು ಹೋದ್ರೆ ಒಳಗೆ ಹುಳುಗಳು ಒಳಗಡೆ ಇರ್ತವೆ ನಮ್ಗೆ ಗೊತ್ತಾಗಲ್ಲ. ಹಾಗಾಗಿ ಟ್ರಾಪ್ಸ್ ಹಾಕಿದ್ರೆ ಅಂದರೆ ಮೊಟ್ಟೆ ಹಾಕೋಕ್ಕಿಂತ ಮುಂಚೆನ ಈ ಫೆರ್ಮೋನಿಗೆ ಆಕರ್ಷಣೆ ಹೊಂದಿ ಅದ್ರಾಗ ಬಿದ್ದು ಸತ್ತೋಗ್ಬಿಟ್ಟು. ಹೊಸ ಟೆಕ್ನಿಕ್ ಬಂದಂತೆ ನೀವು ಹೇಳಿದಾಗ ಒಳ್ಳೇದು ನಾ ಕೇಳಿದ್ದೇನೆ. ಸುತ್ತಲೂ ಅಲ್ಲಿ ಗಿಡ ಕಟ್ಟಬೇಕಂತದ್ದು, ಅದರಿಂದ 8-8 ದಿವಸಕ್ಕೆ ಅದು ಬದಲಾವಣೆ ಮಾಡಿದ್ರೆ ಆಗ್ತಂತ ಹೇಳಿದಾರೆ. ಅದು ಹುಡುಗರೆಲ್ಲ ಟೈಮ್ ಬೀಗ ಆಗ್ಬೇಕಲ್ರಿ ಕೆಲಸಗಳು ಅಂದ್ರೆ ಆ ಟೈಮ್ ನೆನಪಾಗಬೇಕು. ಗೊತ್ತಾಗ್ಬಿಡ್ತು ನಿಮ್ಗೆ ಈ ಸಲ ಹುಳ ಬೀಳ್ಬಾರ್ದು, ಹಣ್ಣು ಬರೋಕ್ಕಿಂತ ಮುಂಚೆನೆ ಅದನ್ನ ಸರಿಯಾಗಿ ಮಾಡ್ಬೇಕು. ಇದು ತಂದಿಟ್ಕೊಂಡ್ಬಿಟ್ರಿ ಯಾವಾಗ ಸಾಧ್ಯ ತಂದು ಇಟ್ಕೊಳ್ತಾರೆ, ಯಾಕಂದ್ರೆ ಒಳ್ಳೆ ಅಂತ ತಿನ್ನೋ ಪದಾರ್ಥ. ಮತ್ತು ಸೇಲ್ ಮಾಡಿದ್ರೆ ಒಂದು 15,000 ರೂಪಾಯಿ ಸಿಗುವಂತದ್ದು ಕೂಡ ಇದಾಗ್ತದೆ, ಅದನ್ನು ಕಳ್ಕೊಳ್ಬಾರ್ದು. ಈ ವರ್ಷ ನಾವು ಎಷ್ಟು ಚೀಲಗಟ್ಟಲೆ ತುಂಬಿ ಒಗೆಯೋದಾಗ್ತದೆ. ಬೇರೆಯವರು ಬೀಗರು ಬೀಜರು ದೋಸರಿ ಕೊಡಬೇಕಂತೂ ಆಗುದಿಲ್ಲ, ಹಾಗೆ ಹುಳಗಿ ಕೊಟ್ಟಿದ್ದು 2 ರೂಪಾಯಿಗೆ ಅಂತೇಳಿ ಅದನ್ನು ಎಲ್ಲ ಚೆಲ್ಲಿ ಬಿಡೋದಾಗ್ತದೆ. ಹಿಂಗಾಗಿ ಅದೊಂದು ಬೇಜಾರಾಗ್ತದೆ. ಇನ್ನು ನಾವು ಮೆಕ್ಕೆಜೋಳ ಅಂತೂ ಒಳ್ಳೆ ಬಂದಿದ್ದೀರಿ ಹೋದ ವರ್ಷ, ಆದ್ರೆ ನಮ್ಮ ಏನಾಗಿದೆ ಹಂದಿಗಳು ಕಾಟ ಭಯಂಕರ ರೀ. ಮೆಕ್ಕೆಜೋಳ ಕಂಟ್ರೋಲ್ ಮಾಡೋದಂದ್ರೆ ಈ ಸಾಯಂಕಾಲ ಹೋಗಿ ಕುಂತ್ರೆ ಅದು ಬೆಳಿಗ್ಗೆ ಮಟನ ಕಾಯ್ಬೇಕ್ರಿ. ಅದಾದ ಹೋದ ವರ್ಷ ಏನ್ ಮಾಡಿದ್ರು ಕಂಪ್ಲೀಟ್ ಮೀನಿನ ಜಾಲಿ ತಂದಿದ್ವಿ ನಾವು ಇಲ್ಲಿಂದ ಕಾರವಾರದಿಂದ ರೀ, ಸುತ್ತಲೂ ಕಂಪ್ಲೀಟ್ ಕವರ್ ಮಾಡಿದ್ದೀವ್ರಿ. ಮತ್ತು ರಾತ್ರಿ ಹೋಗಿ ಅದಕ್ಕೆ ಬತ್ತಿ ಮಾಡ್ತೀವಿ ನಾವು, ಬತ್ತಿ ಅದರಲ್ಲಿ ಹಾಕಿ ಅದಕ್ಕೆ ಗರ್ನೆಲು ಪಟಾಸಿ ಹಾಕಿ ಇಟ್ಟುಬಿಡಿದ್ರು ಒಂದೊಂದು ತಾಸಿಗೆ ಅರ್ಧ ತಾಸಿಗೆ ಅದು ಡಬ್ಬ ಅನ್ಬೇಕಂತೇಳಿ. ಆ ಪ್ರಕಾರ ಮಾಡಿದ ನಂತರ ಯಾವುದೇ ರೀತಿಯಿಂದ ಅದು ಹಣಿಗೆ ಅವಕಾಶ ಸಿಕ್ಕಿಲ್ಲರಿ ನಮಗೆ, ಯಾಕಂದ್ರೆ ಕಾಡು ಪ್ರಾಣಿ ಅಂದ್ರೆ ಹೆಜ್ಜೆ ಇಡ್ಲಿಕ್ಕೆ ಆಗಿಲ್ರಿ. ಅಂತ ಒಂದು ಬಂದೋಬಸ್ತ್ ಬೀಲಿ ಮಾಡಿದ್ದೇವೆ ನಾವು. ಈ ವರ್ಷ ಮಾಡಿದ್ರೆ ಕಬ್ಬು ಬೆಳೆಸಿದ್ದೇವೆ, ಅದ್ರ ಸಲುವಾಗಿ ನಾವು ಈ ದೊಡ್ಡ ಪ್ರಮಾಣದ ಜಾಲಿ ತಂದಿದ್ದೀವಿ ರೀ. ಯಾಕಂದ್ರೆ ಹಂದಿ ಪಂದಿಯೋ ಅಥವಾ ನರಿಯೋ ಹೋಗಬಾರ್ದಂತೇಳಿ ಎತ್ತರ ಅದು ಒಂದು 5 ಫೂಟ್ ಎತ್ತರ ಇದೆ ಮತ್ತು ವೈರೂಪ್ ದಪ್ಪ ಇದೆ ಅದು. ಅದರಿಂದ ಸಮೀಪ ಊಟ ಹಾಕಿ ಕಟ್ಟಿಬಿಟ್ಟಿವ್ರಿ ಅದಕ್ಕೆ. ಅದಕ್ಕೆ ಯಾರು ಹೈಲಿಕ್ಕೆ ಆಸ್ಪದಿಲ್ಲ, ಅಂತದ ಒಂದು ಮಾಡಿದೀವಿ. ಏನಾದ್ರೂ ಬಂದ್ರೆ ನಾವು ಗಜರಾಜ ಬಂದ್ರೆ ಹೋಗ್ಬೇಕು, ಇಲ್ಲಾದ್ರೆ ಯಾರಿಗೂ ಅವಕಾಶ ಇಲ್ಲ. ಹಂಗೆ ಮಂಗ ಗಿಡ ಬಂದ್ರೆ ಅವ್ರು ತಿರು ಹೋಗ್ಬಿಡ್ಲಿ, ಅದಕ್ಕೆ ಅವ್ರಿಗೂ ತಿನ್ಬೇಕಾದ್ರೆ ಮತ್ತೆ ಏನಾಗಿದೆ ಅಂದ್ರೆ ಮಂಗಗಳದು ಅದನ್ನು ಹಾಳ ಅಲ್ರಿ, ನಮ್ ಇದೆ ಅಂತ ಅವನ ಜೀವನ ಇದ್ದವ್ರಿ. ನಾವು ಬೆಳೆಸಿದ್ರೆ ಅವ ಏನ್ ತಿನ್ನೋರು, ಆದಷ್ಟಿಂದ ತಿನ್ನದಷ್ಟಿಂದ ಎಲ್ಲ ರೈತರಿಗಂತೂ ತಿಂದು ಉಳಿದಿದ್ದರೆ ರೈತರಿಗೆ ಸಿಗೋದು, ಇಲ್ಲಾದ್ರೆ ಈ ಸಿಗುವಂತ ಅವಕಾಶ ಇಲ್ಲ. ಈಗ ನಿಜವಾಗ್ಲೂ ನಮ್ ಕಬ್ಬಿಗೆ ಈ ಬಂದಿದ್ದೆ ನಮ್ ನಂಬರಿಗೆ, ಅದೇನಾಗಿದೆ ಎಲ್ಲಾರ್ದು ಕಬ್ಬು ಒಳಗಿಂದ ಹೋಗ್ಬೇಕು ಗಾಡಿ, ಮುಂದಿನ ಕಬ್ಬುಗಳು ಕಟಾವಿಲ್ಲ ಕಟಾವಿಲ್ಲ ಅಂದ್ಕೂಡಲೇ ಗಾಡಿ ಬರ್ಲಿಕ್ಕೆ ದಾರಿ ಇಲ್ಲ. ಹಿಂಗಾಗಿ ಸ್ವಲ್ಪ ವೇಟ್ ಮಾಡ್ತಾ ಇದ್ದೇವೆ, ಬಂದ್ರೆ ಅದು ಒಳ್ಳೆ ಇಳುವರಿ ಬರುವುದಂತ 1-2 ಎಕರೆ ಕಬ್ಬು ಇದೆ. ಕಮ್ಮಿ ಅಂದ್ರೆ ಅದು 140 ತನ್ನ ಕಬ್ಬಾಗುವಂತ ಗುರಿ ಇದೆ, ಅಷ್ಟಾಗ್ತಿ ದೇವ್ರಿಗೆ ಬಿಟ್ಟಿದ್ದು ನೋಡು ಈ ವರ್ಷ ಏನಾಗ್ತಾ ಇದೆ. ಭತ್ತ ಅಂತೂ ಚಲೋ ಒಳ್ಳೇದಿತ್ತು, ಯಾವುದು ನಮ್ಮ ಒಳ್ಳೆ ತಳಿ ಸಣ್ಣ ಭತ್ತ ಹಾಕಿದ್ದೀವಿ ನಾವು ನಟ್ಟಿ ಮಾಡಿದೀವಿ, ಆದ್ರೆ ಅದರಿಂದ ಎಷ್ಟು ಸಿಕ್ತಿತ್ತು ಅದಕ್ಕೆ ನಮ್ಗೆ ನಿರಾಶೆ ಆಗಿದೆ. ಭತ್ತ ಸ್ವಲ್ಪ ಎಷ್ಟು ಬರ್ತಿತ್ತು ಅದು ಕಮ್ಮಿ ಅಂತಂದ್ರೆ 25 ಕ್ವಿಂಟಲ್ ಬರ್ತಿತ್ತು ಭತ್ತ ಅದು. ಯಾಕಂದ್ರೆ ಒಂದು ಎರಡು ಎಕರೆ ಭತ್ತ ಇತ್ತು, ಎರಡು ಎಕರೆ ಇದು ಕಬ್ಬಿತ್ತು. ಅದರದ ಅಷ್ಟೇ ಬಂದೇ ಬರ್ತಿತ್ತು, ಅದು ಏನು ಕಣ್ಮುಚ್ಚಿ ಅಷ್ಟೇ, ಅದಕ್ಕಿಂತ ಕಮ್ಮಿ ಆಗುವಾಗಿಲ್ಲ ಆಗಿತ್ತು. ಬಟ್ ಅದು ಈ ವರ್ಷದ ಎಲ್ಲ ಹಾನಿಯಾಗಿದೆ. ಆದರೂ ನಾವು ನಮ್ಮ ಇನ್ಸೂರೆನ್ಸ್ ಮಾಡಿಸಿದ್ದೇ ಬಿಡ್ರಿ ಭತ್ತ ಬಗ್ಗೆ ಎರಡು ಎಕರೆ. ಆ ಭತ್ತ ಎರಡು ಎಕರೆ ಮಾಡಿದ್ದಕ್ಕೆ ಈಗಾಗಲೇ ನಮ್ಮ ಗ್ರಾಮ ಸೇವಕರಿಗೆ ಮತ್ತು ಹೇಳಿ ಕಂದಾಯರಿಗೆ ಹೇಳಿದ್ದಕ್ಕೆ ಅವರು ಬಂದು ಸರ್ವೆ ಮಾಡಿ ಹೋಗಿದ್ದಾರೆ. ಏನು ಲಾಸ್ ಆಗಿದೆ ಅವ್ರು ಆಕ್ಚುಲಿ, ಅದ್ರ ಬಗ್ಗೆ ಬಂದು ಅವರು ಸ್ಪಾಟ್ ಇನ್ವೆಸ್ಟ್ ಮಾಡಿ ಹೋಗಿದ್ದಾರೆ. ಅದ್ರ ಸರ್ಕಾರಕ್ಕೆ ಒಳದೆ ಕಳಿಸ್ತಾ ಅಂತ ಹೇಳಿದ್ದಾರೆ ನೋಡು. ಅದರಿಂದ ಅಲ್ಪ ಸಹಾಯ ಬಂದರೆ ಬರಬಹುದು, ಇಲ್ಲಾದ್ರೆ ಇಲ್ಲ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದೊಂದು ಇದೆ ಆಸೆ ನಮಗೆ. ಆ ಕಡಪಲ್ ಮಾತ್ರ ಒಳ್ಳೇದು ಬರ್ತೈತ್ರಿ, ಯಾಕಂದ್ರೆ ಇನ್ನು ಕರಿ ಹೆಸರು ಅಂತೇಳಿ ಬೆಳೆಸಿದ್ದೆ ನಾವ್ರಿ, ಮತ್ತು ಅಳಸಂಬಿ ಕಡಲೆ ಇವ ಭಾರಿ ಉತ್ತಮವಾದಂತ ಬೀಜ ಬರ್ತಿದ್ವು. ಆದ್ರೆ ಈಗ ಅದು ತಪ್ಪು ಹೋಗ್ಬಿಟ್ಟಿದ್ರೆ, ಯಾಕಂದ್ರೆ ಮಂಗಗಳ ಕಾಟ ಚಿಗರಿ ಇವೆಲ್ಲ ಬಂದ್ಬಿಡ್ತಾವ್ರಿ. ಅವಕ್ಕೆ ಆರು ಸಿಗಿದ್ರೆ ಬೇಸಿಗಲ್ಲೇ ಬರುದ್ರಿ, ಅದು ಅದು ಬಂದಾಗ್ಬಿಟ್ಟಿದ್ರಿ. ಅವ್ರೇ ಕಾಳು ಇವೆಲ್ಲ ಬರ್ದಿದ್ದು ನಮ್ಮ ಹೊಲ್ದಾಗ್ರಿ. ಆದ್ರೆ ಎಲ್ಲ ಪೀಕ್ ಎಲ್ಲ ನುಕ್ಸಾನ್ ಆಗ್ಬಿಟ್ಟಿದ್ರಿ. ಈಗ ಈ ಭತ್ತ ಕಬ್ಬು ಅಂದ್ರೆ ಎಲ್ಲ ಕಬ್ಬೇ ರೀ. ಕಬ್ಬ ಬಿಟ್ಟು ನಾವು ನಡಕಿನ ಮಾಡಕ್ ಹೋದ್ರಿ ನಾವು ಹಣಿಗಿಡ ಆಗ್ತೀವಿ. ಯಾಕಂದ್ರೆ ಈಗ ಹಕ್ಕಿಗಳು ಎಲ್ಲ ಬರೋದ್ರಿ, ಅಲ್ಲಿ ಪ್ರಾಣಿಗಳು ಅಲ್ಲೇ ಬರೋದು. ಭತ್ತ ಅಂತೂ ಅವು ಸರಳವಾಗಿ ಸಿಗುತ್ತಾರೆ. ಹಂದಿಗಳಂತೂ ನಮ್ಮಲ್ಲಿ ಜಂಗಲ್ ಏರಿಯಾ ನೋಡ್ರಿ, ಸಿಕ್ಕಾಪಟ್ಟೆ ಹಂದಿಗಳು ರೀ. ಮತ್ತು ಆನೆಗಳು ಬಂದ್ರು ಬಂದು ಹೋದ ದೃಶ್ಯನೂ ಬಂದಿದ್ದು ರೀ. ಆದ್ರೆ ಅಷ್ಟೇ ನುಕ್ಸಾನ್ ಮಾಡಿ ಬಂದು ಅಷ್ಟೇ ತಿರುಗಾಡಿ ಹೋದವ್ ರೀ. ಅವ್ ಬಂದ್ರು ಒಳ್ಳೇದಂತಾರೆ. ಅದ್ರ ಬಗ್ಗೆ ತಕ್ಕ ನಮ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಹಕಾರ ಮಾಡಿ ಅದರ ಪಕ್ಕ ನಮ್ಗೆ ಅದ ಕಂಪೋಸಿಷನ್ ಕೊಡಿಸಿದ್ದು. ಅದ್ರ ಬಗ್ಗೆ ನಮ್ಗೆ ಲಾಸ್ ಇಲ್ಲ. ಯಾಕಂದ್ರೆ ಅಷ್ಟು ಎಲ್ಲ ರೈತರಿಗೂ ನಾ ಹೇಳ್ತೇನೆ, ಪ್ರತಿಯೊಬ್ಬ ರೈತರು ನೀವು ಮಾಡ್ರಿಪ್ಪ ಅಂತ ಹೇಳಿ. ಅವರು ಕೆಲವೊಂದ್ರು ಮಾಡಿದ್ದಾರೆ ನಮ್ಮ ಏರಿಯಾದಲ್ಲಿ. ಎಷ್ಟು ಆನೆಗಳು ಬಂದು ತಿಂದುಗಿದ್ರು ಎಲ್ಲರಿಗೂ ಅವ್ರು ಕಂಪೋಸಿಷನ್ ಕೊಟ್ಟಾರೆ, ಫಾರೆಸ್ಟ್ ಪಾಂಡ್ ಸಹಕಾರ ಮಾಡಿದ್ದಾರೆ. ಕಡೆ ಅವ ಆನೆ ಉಡಿಸ್ಲಿಕ್ಕೆ ಅವ್ರ ಕಡೆಗೆ ಪಟಾಸಿಗಳು ಅವ್ರದೇ ಸಿಬ್ಬಂದಿ ರಾತ್ರಿ ಬಂದು ಬರೋರು, ಅವ್ರು ಬಂದೆಲ್ಲ ಸಹಾಯ ಮಾಡ್ತಿದ್ರು. ಅದರ ಎಲ್ಲ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಇಲಾಖೆಗೆ ಆಕ್ಚುಲಿ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರು ಕೂಡ ಅವ್ರು ಗಾಡಿ ತಗೊಂಡ್ಬರ್ತಿದ್ರಿ. ಇದೊಂದು ಅವ್ರದ್ದು ದೊಡ್ಡ ಗುಣ. ಇಲ್ಲಾದ್ರೆ ನಾಳೆ ಬೆಳಿಗ್ಗೆ ನೋಡೋರು ಅಂತಿದ್ರು ಇಲ್ಲ, ಅವ್ರ ಗಾರ್ಡ್ ಆದ್ರೆ ಪರಿಷ್ಠರು ಆಗ್ಲಿ ಸ್ವತಃ ಆರೋಪನ ಬಂದು ಅವರು ಎಲ್ಲ ಸಪೋರ್ಟ್ ಮಾಡಿ ಹೋಗ್ತಿದ್ರಿ. ಆ ರೀತಿ ಮಾಡಿದ್ರೆ ವ್ಯವಸ್ಥೆ ಇದೆ ರೈತರಿಗೆ ಅಂತ ಅಂದ್ರೆ ತೊಂದರೆ ಇಲ್ರಿ. ಈಗ ಮೊದಲನೇದೇ ನಾವು ಒಂದ್ಸಲ ಇದು ಮಾಡಿದ್ರೆ ಸುಮಾರು ದಿವಸಲ್ಲಿ ಅದು ಕಾಯ್ಬೇಕು. ಈಗ ನಾವು ಅರ್ಜಿ ಮಾಡಿದ್ರೆ ಎಲ್ಲ ತಕ್ಷಣ ಸ್ಪಂದಿವಂತ ಕೆಲಸ ಆಗ್ತಾ ಇದಾವ್ರಿ. ಖುಷಿ ಇದೆ. ಹಾ, ಈ ಒಳ್ಳೇದಿದೆ. ಅದಷ್ಟೇ ತೊಂದರೆ, ಗೊಬ್ಬರ ಆಗಲಿ ಔಷಧ ಆಗಲಿ ಎಲ್ಲ ಪಟಾಪಟ ಸಿಕ್ತಿದ್ರೆ ಒಂದು ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗ್ಬೋದು. ಬಟ್ ಕೋಪಟದ ಸಹಕಾರ ಸಂಘದ ಮುಖಾಂತರ ಸಿಗ್ತಾ ಇದೆ. ಕೆಲವು ವರ್ಷ ಸ್ವಲ್ಪ ಹಿರಿಯಾದ ಸ್ವಲ್ಪ ಇದಾಯ್ತು ರೀ, ಯಾಕಂದ್ರೆ ಟ್ರಾನ್ಸ್ಪೋರ್ಟ್ ಇಂದ ಗದ್ದಲಿಂದ. ಯಾಕಂದ್ರೆ ಅಲ್ಲಿ ಹುಬ್ಬಳ್ಳಿಯಿಂದ ಹಮಾಲಿಗಳು ಅವು ಗಾಡಿಗಳು ತುಂಬುದು ಕೊರೋನಾ ಇದರಿಂದ ಇದು ಸ್ವಲ್ಪ ತೊಂದರೆ ಆದಂತ್ರಿ. ಬಟ್ ನಮ್ಗೆಲ್ಲ ಅವಕಾಶ ಸರಿ ಸಿಕ್ಕಿದ್ದು ಗೊಬ್ಬರ ಅವ್ರಿಗೆ, ಅದ್ರ ಬಗ್ಗೆ ತೊಂದರೆ ಇಲ್ಲ. ಮತ್ತು ವಿಷಯ ಹೇಳ್ಬೇಕು, ನಮ್ದೇ ನಾಲ್ಕೈದು ಎಮ್ಮೆಗಳು ಇದ್ದು ನಮ್ದು, ಮತ್ತು 12 ಆಕಳಿದ್ದು. ಅದು ಏನಾಗಿದೆ, ಕಾಯುವುದು ಅಷ್ಟೇ ಕಷ್ಟ ಆಗಿದೆ ರೀ. ಅದಕ್ಕೆ ನಾವು ಈ 2 ಆಕಳ ಇಟ್ಕೊಂಡಿದ್ದೇವೆ, 2 ಎಮ್ಮೆ ಇಟ್ಕೊಂಡಿದ್ವಿ, ಮತ್ತು ಒಂದು ಜೋಡಿ ಎತ್ತುಗಳು ಇಟ್ಕೊಂಡಿದ್ದೇವೆ. ಮತ್ತು ಎಲ್ಲ ವಿಶೇಷ ಎಲ್ಲ ಕೆಲಸ ಈಗ ಪೋರ್ಟಲ್ ಇಂದ ಮಾಡ್ತಾ ಇದ್ದೇವೆ. ದೊಡ್ಡ ದೊಡ್ಡ ಕೆಲಸ ಬಾಡಿಗೆ ತಗೊಂಡು ಟ್ರ್ಯಾಕ್ಟರ್ ಮಾಡಿದ್ರೆ ನಮ್ದೇ ಸ್ವಂತ ಪೋರ್ಟಲ್ ಇದೆ, ಅದರಿಂದ ಮಾಡ್ತಾ ಇದ್ದೇವೆ. ಕಡೆಗೆ ಪೋರ್ಟಲ್ಲಿ ಹೋಗಿ ಮಚ್ಚ ಮಳೆ ಆದರೆ ಅವೆಲ್ಲ ಕೆಲಸ ನಡೆಯುದಿಲ್ಲ. ಅದಕ್ಕೆ ನಮ್ಗೆ ಎತ್ತುಗಳು ಇದಾವೆ, ಅದ ನಮ್ಮ ಜೋಡಿಯಿಂದ ಕೆಲಸ ಮಾಡಿಸ್ತೀವಿ. ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಹೈನುಗಾರಿಕೆ ಒಂದು 5 ದಿವಸ ಒಂದು ಬೆಳಿಗ್ಗೆ 5 ಲೀಟರ್ ಹಾಲು ಸಿಗ್ತದೆ. ನಮ್ಮ ಮನೆಯಲ್ಲಿ ಎಷ್ಟು ಬೇಕಷ್ಟು ಇಟ್ಕೊಂಡು ಅದು ಬೆಳಿಗ್ಗೆ ಅಲ್ಲೇ ಜನ ಬರ್ತಾರೆ ಅಲ್ಲೇ, ಅವ್ರಿಗೆ ನಾವು ಮಾರಾಟ ಮಾಡಿಬಿಡ್ತೀವಿ ರೀ. ದಿವಸ ಅದು ಒಂದು 5 ಲೀಟರ್ ಹಾಲು ಹೋಗ್ತದೆ, 20 ಲೀಟರ್ ಅವಾಗ ಅವ್ರು ತಗೋತಾರೆ ಸ್ಪಾಟ್ನಲ್ಲಿ. ಅದ್ರ ಬಗ್ಗೆನೂ ಇದಿದೆ. ಮತ್ತು ಏನಾಗಿದೆ, ವಿಶೇಷವಾಗಿ ಆಕಳ ಮತ್ತು ನಮ್ಮಲ್ಲೇ ಇರುವುದರಿಂದ ನಮ್ಮ ಸುತ್ತಲೂ ರೈತರಿಂದ ಎಲ್ಲ ಮಾರಿಬಿಟ್ಟಿದ್ದಾರೆ. ಈಗ ಅಮಾವಾಸ್ಯ ಹುಣ್ಣಿಮೆಗೆ ಅಂದರೆ ನಮ್ಮ ಕೊಟ್ಟಿಗೆಲ್ಲಿ ನಾವು ಹೇಳಕ್ಕಿಂತ ಮುಂಚೆನೇ ಅವರು ಸಗಣಿ ಒಯ್ದುಬಿಡ್ತಾರೆ ಜನ. ಗೋಮೂತ್ರ ಎಲ್ಲ ಸಿಂಪಡಣೆ ಮಾಡೋದಾದ್ರೆ ಮೊದಲೇ ರಾತ್ರಿ ಬಂದು ಹೇಳ್ತಾರೆ ಅವರು ನಮಗೆ ಗೋಮೂತ್ರ ಬೇಕಂತ. ಅದನ್ನು ಕೂಡ ನಾವು ಹಿಡಿದು ಅವ್ರಿಗೆ ಕೊಡುವಂಥ ಕೆಲಸ ಈಗ ಮಟ್ಟ ಮಾಡ್ತಾ ಇದ್ದೀವ್ರಿ. ಯಾಕಂದ್ರೆ ಬೇರೆ ಕಡೆ ಆಕಳಗಳು ಇಲ್ಲ, ಈಗ ಹಂಗೆ ಬಿಡಾಗ್ಬಿಟ್ಟಿದೆ ಪರಿಸ್ಥಿತಿ. ಆಕಳ ಸಗಣಿಯಲ್ಲೇ ಮನೆಯೆಲ್ಲ ಸಾರಿಸ್ಬೇಕ್ರಿ. ಈ ಪರಿಸ್ಥಿತಿ ಹಾಕಿದ್ರು ಕೂಡ ದೇವರ ಕೋಣೆ ಅಂತ ಇದೆ ನಮ್ಮ, ಅದರಲ್ಲಿ ಸಾರಿಸುವಂಥದ್ದು ಇನ್ನು ಮೊದಲಿಂದ ರೂಢಿದೆ ಅಲ್ಲ. ಅದಕ್ಕೆ ನಾವು ಸಗಣಿ ನಾವು ಹೇಳಿಕಿಂತ ಮುಂಚೆ ಹೋಗ್ಬಿಡ್ತಾರೆ. ಒಂದೊಂದು ಸರ್ತಿ ಬೇಜಾರ ನಮಗೂ ಇರುವುದಿಲ್ಲ ಸಗಣಿ ಹಂಗ ಅಂತ ಪರಿಸ್ಥಿತಿ ಇದೆ. ಆದರೂ ಅದನ್ನು ನಾವು ಇಟ್ಕೊಳ್ಬೇಕಲ್ಲ. ಆಕಳ ಆಗಲಿ ಎಮ್ಮಿ ಇವೆಲ್ಲ ಯಾವಾಗಲೂ ನಮ್ಮ ಆಧಾರಕ್ಕೆ ಬೇಕಾಗ್ತಾವ್ರಿ. ಅವು ಆಕಳ ಕಡಿಮೆಗಿದವು. ಆಕಳ ಅಂದ್ರೆ ಈಗ ಸಾಕುದಂದ್ರೆ ಭಾರಿ ಕಷ್ಟ ಆಗ್ಬಿಟ್ಟಿದ್ರೆ. ಈಗ ದಿವಸ ಬೋರ್ ಲೇಬರ್ ಅಲ್ಲಿ ಇರ್ಬೇಕು, 300-400 ರೂಪಾಯಿ ಅದಕ್ಕೆ ಲೇಬರ್ ಕೊಡ್ಬೇಕ್ರಿ. ಅದರಿಂದ ಅಷ್ಟು ಇಳುವರಿ ಅದಕ್ಕೆ ಬರುವುದಿಲ್ಲ. ಈಗ ಅದನ್ನು ವ್ಯಾಪಾರೀಕರಣ ಟೈಪ್ ಆಗ್ಬಿಟ್ಟದಲ್ಲ, ಹಿಂಗಾಗಿ ಆಕಳ ಯಾರು ಸಾಕೋದಿಲ್ಲ. ಎಲ್ಲ ಹುಡುಗರು ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗ್ಬಿಡ್ತಾರೆ. ಈಗ ರೀ ಇಲ್ಲಿ ಮಹಾರಾಷ್ಟ್ರ ಹೋದ, ಅಲ್ಲಿ ಗೋವಾ ಹೋದ, ಫ್ಯಾಕ್ಟ್ರಿಲಿ ಕೆಲಸ ಮಾಡೋ ಹೋದಾರಿ, ಗುಂಡಿ ಕೆಲಸ ಹೋದ. ಹಿಂಗಾಗಿ ಅವರು ಏನು ಮಾಡಿದ್ರೆ ತಂದೆ ತಾಯಿ ಅಷ್ಟು ಜೋಪಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಹಿಂಗಾಗಿ ಅದ ಕಷ್ಟ. ನಮ್ಗೆ ಏನಾಗಿದೆ, ಹುಲ್ಲು ನಮ್ಮದು ಮನೆ ಇದೆ ಎಲ್ಲ ಇದೆ ಅಂತೇಳಿ ನಾವು ಒಣ ಹುಲ್ಲು ತರಬೇ. ಈಗಂತೂ ಕಬ್ಬಿನ ಸೋಗಿ ಸಿಕ್ಕಾಪಟ್ಟಿ ಸಿಗ್ತಾ ಇದ್ದಾವೆ, ಹುಡುಗರು ತಂದೆಲ್ಲ ಹಾಕ್ತಾರೆ. ಅದರ ಬಗ್ಗೆ ತೊಂದರೆ ಇಲ್ಲ. ಹಿಂಗಾಗಿ ಜನ ಈಗ ಆಕಳ ಬೆಳೆಸಲಿಕ್ಕೆ ಕಮ್ಮಿ ಮಾಡಿದ್ದಾರೆ ಕಾಣಿಸುತ್ತೆ. 3-4 ಟ್ರ್ಯಾಕ್ಟರ್ ಅಂತ ಗೊಬ್ಬರ ಸಿಕ್ಕೇ ಸಿಗ್ತದೆ, ಅದು ನಾವು ನಮ್ಮ ಹೊಲಕ್ಕೆ ಉಪಯೋಗ ಮಾಡ್ತಿದ್ದೇವೆ. ಹಿಂಗಾಗಿ ಆಕಳ ಸಾಕ್ಬೇಕನ್ನೋದು ನಂದು ವಿಚಾರ. ಆಶೆ ಇದೆ ನಿಮಗೆ, ಜನರು ಪ್ರತಿ ವರ್ಷ ಕಡಿಮೆ ಮಾಡ್ಕೊಂತ ಹೊಂಟಾರೆ. ನಿಜವಾಗ್ಲು ನಮ್ಮ ರೈತರು ಕನಿಷ್ಠ ಒಂದ್ ಎರಡು ಎತ್ತುಗಳು ಆದ್ರೆ ಇಟ್ಕೊಳ್ಳಬೇಕು. ಎಷ್ಟು ನಾವು ಮಷಿನ್ಲೆ ಕೆಲಸ ಮಾಡಿದ್ರು, ಎತ್ತುಗಳು ಎಲ್ಲೆಲ್ಲಿ ಹೋಗ್ತಾವ ಕೆಲಸ ಮಾಡೋದು, ಆದಷ್ಟು ನಮ್ಮ ಮಷಿನ್ಗಳು ಮಾಡ್ಲಿಕ್ಕೆ ಆಗುದಿಲ್ಲರಿ. ಮಧ್ಯದಲ್ಲಿ ಭೂಮಿ ಇರೋದ್ರಿಂದ ಆ ಮಷಿನ್ಗೆ ಎತ್ಕೊಂಡು ಹೋಗ್ಲಿ ಆಗುದಿಲ್ಲ. ಯಾಕಂದ್ರೆ ನಮ್ಮ ಕಡೆ ಏನಾಗಿದೆ ರೀ, ಪತಾಡ್ಸಿನೇ ಭೂಮಿ ಇದೆ ರೀ. ನಡಕ್ಕೆ ರಸ್ತೆ ಪಸ್ತಿ ಏನು ಇಟ್ಟಿಲ್ಲರಿ ಆವಾಗ ಹಿರಿಯರು. ಒಬ್ಬರಿಂದ ಒಬ್ಬ ಬದು ಮ್ಯಾಗೆ ಒಂದು ಫುಟ್ ಜಾಗ ಏನೂ ಇಲ್ರಿ. ಮನುಷ್ಯರಷ್ಟೇ ದಾಡ್ಲಿಕ್ಕೆ ಜಾಗ ಇದೆ. ಹೀಗಾಗಿ ಮನುಷ್ಯನ ಆಸೆ ದೊಡ್ಡದಾಗಿಬಿಡಿ. ಈಗ ಯಕ್ದಮ್ ಸಾಲ ಹಚ್ಚಿನೇ ಅವನು ಒಳ್ಳೆ ಸಾಲ ಹಚ್ಚಿ ಹೊಡಿತಾನೆ ಇವನು. ಯಾಕಂದ್ರೆ ಅಷ್ಟು ಕಟಾ ಕಟ್ಟಿಲೆ ಬೆಳೆಸ್ಬಿಟ್ಟಾರ ಈಗ ಕಬ್ಬು. ನಡಕ್ ದಾಟ್ಲಬೇಕಾದ್ರೂ ಕಷ್ಟ ಆಗಿದ್ರೆ ಹಂಗಾಗ್ಬಿಟ್ಟಿದ್ದಾರೆ ಈಗ. ಹೀಗಾಗಿ ಆಕ್ಚುಲಿ ಬೆಳಗಾವಿ ಸೈಡ್ ನೋಡ್ತೀವಿ ನಾವು, ಟ್ರ್ಯಾಕ್ಟರ್ಗಳ ಮಧ್ಯದ ಭೂಮಿಯಿಂದ ಅಡ್ಡಾಡುವಂಥ ರಸ್ತೆ ಇದೆ. ನಮ್ಮಲ್ಲಿ ಅಂಥ ಪದ್ಧತಿನೇ ಇರಲಿ, ಎಲ್ಲ ಕಡೆ ರಿಕ್ಕಾಗ್ಬಿಟ್ಟು. ಹೀಗಾಗಿ ನಮಗೆ ನಮ್ಮ ಈ ಸೈಡಿಗೆ ಎತ್ತುಗಳು ಬೇಕೇ ಬೇಕಾಗ್ತಾವ ರೀ. ಈ ನಮ್ಮ ಎತ್ತುಗಳಿಗೆ ಒಂದೊಂದು ಸರ್ತಿ ನಮ್ ಕೊಡ್ರಿ ನಮ್ ಕೊಡ್ ಹುಡಾಕ ಕೊಡ್ರಿ ಅಂತ, ಅದಕ್ಕೆ ನಾವು ಏನ್ ಮಾಡೋಣ ಹೋಗಿರಿಪ್ಪ ಅಂತೀವ್ರಿ. ಹೀಗಾಗಿ ಪರಿಸ್ಥಿತಿ ಇದೆ. ಒಳ್ಳೇದು ಮಿರಾಶಿ ಅವರೇ, ಒಬ್ಬ ಹಿರಿಯ ರೈತರಾಗಿ ನಿಮ್ಮ ಕೃಷಿಯನ್ನ ಒಂದು ಕತೆ ಮಾಡಿ ಹೇಳಿದ್ರಿ. ಇಷ್ಟೆಲ್ಲ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಭತ್ತ ಮೆಕ್ಕೆಜೋಳ ಹಾಗೂ ಕಬ್ಬು ಬೇಸಾಯದ ಕುರಿತು ದಾಂಡೇಲಿಯ ವಾಮನ್ ನಾರಾಯಣ್ ಮಿರಾಶಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡ್ಗಿ. ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ, ಅಡಿಕೆ ಸಂಸ್ಕರಣೆ ಮತ್ತು ವರ್ಗೀಕರಣ ಈ ಕುರಿತು ಯಲ್ಲಾಪುರ ಹಲಸಖಂಡದ ಮಹಾಬಲೇಶ್ವರ್ ಜಿ ಭಟ್ ಅವರೊಂದಿಗೆ ಸಂದರ್ಶನ. ರೈತ ಬಂಧವರೇ, ಈಗ ನಮ್ಮ ಜೊತೆಯಲ್ಲಿ ಮಹಾಬಲೇಶ್ವರ್ ಜಿ ಭಟ್ ಅವರಿದ್ದಾರೆ. ಇವರು ಯಲ್ಲಾಪುರ ತಾಲೂಕಿನ ಹಲಸಖಂಡ ಗ್ರಾಮದವರು. ಈಗ ಅಡಿಕೆಯನ್ನ ಬೆಳಿತೀವಿ, ಅದನ್ನು ಸಂಸ್ಕರಣೆ ಮಾಡುವಂತ ರೀತಿ ಮತ್ತು ವರ್ಗೀಕರಣ ಹೇಗೆ ಮಾಡಬೇಕು, ಹೇಗೆ ಮಾಡ್ತಾ ಇದ್ದೀವಿ ಅನ್ನುವಂತ ನಿಟ್ಟಿನೊಳಗೆ ಅವರು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಮಹಾಬಲೇಶ್ವರ್ ಭಟ್ ಅವರೇ. ನಮಸ್ಕಾರ. ಅಡಿಕೆ ಅಂದ ತಕ್ಷಣ ಇಲ್ಲಿ ಪ್ರಮುಖವಾಗಿ ಎಲ್ಲಾ ರೈತರು ಸಹಜವಾಗಿ ಬೆಳೀತಾ ಇದ್ದಾರೆ. ಜಿಲ್ಲೆಯೊಳಗೆ ಅತ್ಯಂತ ಪ್ರಮುಖ ಬೆಳೆ ಅಡಿಕೆ, ಹೌದಲ್ಲ? ರೈತರು ಕೂಡ ಗೊತ್ತಿದೆ ಹೆಂಗ ಗ್ರೇಡಿಂಗ್ ಮಾಡಬೇಕು, ಯಾವಾಗ ಕಟಾವ್ ಮಾಡಬೇಕು, ಹೆಂಗ್ ಸಂಸ್ಕರಣೆ ಮಾಡಬೇಕು, ಏನು ಎಂತ. ಹೌದು, ಬಹಳಷ್ಟು ಜನ ಮಾಡ್ತಾ ಇದ್ದಾರೆ. ನೀವು ಕೂಡ ಮಾಡ್ತಾ ಇದ್ದೀರಿ? ಹೌದು, ನಾವು ಮಾಡ್ತಾ ಇದೀವಿ. ನಮ್ದು ಒಟ್ಟು 5 ಎಕರೆ ಜಮೀನಿದೆ. ಅದರಲ್ಲಿ 2 ಎಕರೆ ತೋಟ ಇದೆ, ಅಡಿಕೆ ತೋಟ ಇದೆ, ಮತ್ತು 3 ಎಕರೆ ಭತ್ತ ಬೆಳಿತೀವಿ. ಸರಿ, ಅಡಿಕೆ ಬೆಳೆನ ಈ ನಮ್ಮ ಭಾಗದಲ್ಲಿ ಒಂದು ಹದಗೋಯಿಲ್ನಲ್ಲಿ ಕೊಯ್ದು ಅದಕ್ಕೆ ಒಂದು ಹದಗೋಯಿಲ್ನಲ್ಲಿ ಸಲಿದು ಕೆಂಪಡಿಕೆ ನಾ ಹೇಳ್ತಾ ಇದ್ದೀನಿ ಈಗ ಮಾಡುವಂತ ಒಂದು ಪದ್ಧತಿ. ಕೊಯ್ದು ಅದನ್ನ ಒಂದು ಹದದಲ್ಲಿ ಬೇಯಿಸಿ ಅದನ್ನ ಅಟ್ಟಕ್ಕೆ ಹಾಕಿ ಒಣಗಿಸಿದಾಗ ಅದು ಒಂದು ಉತ್ತಮವಾದಂತಹ ಒಂದು ಕ್ವಾಲಿಟಿ ಅಡಿಕೆ ಆಗುತ್ತೆ. ಆಪಿ ಆಗ್ಬಹುದು, ಬೆಟ್ಟೆ ಇರಬಹುದು, ಅಥವಾ ಕೆಂಪುಗೂಡು ಇರಬಹುದು, ಅಥವಾ ಕೊಳೆನೇ ಇರಬಹುದು. ಅದು ಬೇಯಿಸುವಂತ ಕ್ರಮ ಹೇಗೆ ಅಂದ್ರೆ, ನಾವು ಹದಗೋಲಲ್ಲಿ ಕೊಯ್ದು ಅವತ್ತೇ ಸಲಿದು ಅವತ್ತೇ ಬೇಯಿಸಬೇಕು. ಅದು ಕೆಲವು ಜನರಲ್ಲಿ ಈಗ ಅದಕ್ಕೊಂದು ಕಣ್ಣಿರುತ್ತೆ ಆ ಅಡಿಕೆಗೆ, ಆ ಕಣ್ಣು ಹೊರಗೆ ಫುಲ್ ಹೊರಗೆ ಬರಬೇಕು ಅಂತ ಕೆಲವು ಜನರು ಹೇಳ್ತಾರೆ. ಇನ್ನು ಕೆಲವು ಜನರು ಆ ಕಣ್ಣು ಒಂದೊಂದೇ ಬಂದ್ರೆ ಸಾಕು, ಅದನ್ನ ತೆಗೆದ್ರೆ ಅದು ಒಳ್ಳೆ ಗುಣಮಟ್ಟದಂತ ಒಂದು ಆಪಿ ಅಡಿಕೆ ಅಥವಾ ಬೆಟ್ಟೆ ಅಡಿಕೆ ಕಟಿಂಗ್ ಬರುತ್ತೆ ಅಂತ ಹೇಳ್ತಾರೆ. ಅದನ್ನು ಮಾಡುವುದರಿಂದ ಮತ್ತೆ ಅಡಿಕೆ ಗ್ರೇಡಿಂಗ್ ಮಾಡುವುದು ಹೇಗೆ ಅಂತಂದ್ರೆ, ಅಡಿಕೆಯನ್ನ ಆ ಹದಗೋಯಿಲಲ್ಲಿ ಕೊಯ್ದು ಸೊಲಿದು ಅದನ್ನ ಬೇಯಿಸಿ ಅಟ್ಟಕ್ಕೆ ಹರಗಬೇಕು. ಹರಗಿ ಒಂದು ದಿನ ಅದನ್ನ ಹಾಗೆ ಬಿಡಬೇಕು. ಒಂದು ದಿನ ಬಿಟ್ಟು ಎರಡನೇ ದಿನ ಅದನ್ನ ನಾವು ಆರಿಸ್ಲಿಕ್ಕೆ ಚಾಲು ಮಾಡ್ತೀವಿ. ಅದರಲ್ಲಿ ಯಾವ್ಯಾವ ತೆಗಿತೀವಿ ಅಂದ್ರೆ, ಕಡಿಮೆ ಗುಣಮಟ್ಟದ ಅಡಿಕೆಯನ್ನೆಲ್ಲ ತೆಗೆದು ಬೇರೆ ಮಾಡ್ತೀವಿ 3 ದಿವಸದೊಳಗಡೆ. ಒಂದು ದಿವಸ ಹನಿಗೆ ಅಂತ ಅಂದ್ರೆ ಇಬ್ಬನಿಗೆ ಬಿಡ್ತೀವಿ ಅದನ್ನು. ಅವಾಗ ಅದಕ್ಕೆ ಒಳ್ಳೆ ಕಲರ್ ಬರುತ್ತೆ, ಇಲ್ಲಾಂದ್ರೆ ಒಳ್ಳೆ ಕಲರ್ ಬರಲ್ಲ. ಆ ಕಲರ್ ಬಂದಾದ ನಂತರ ಅದನ್ನು ಎರಡನೇ ದಿವಸದಿಂದ ನಾವು ಅದನ್ನ ಆರಿಸ್ಲಿಕ್ಕೆ ಚಾಲು ಮಾಡ್ತೀವಿ. ಅದರಲ್ಲಿ ಗೋಟು, ಬೆಟ್ಟೆ, ಕಲ್ಲು ಬೆಟ್ಟೆ, ಮತ್ತೆ ಮೂರಿ, ಮತ್ತೆ ಅಡಿಕೆ ಸೊಲಿಬೇಕಾದ್ರೆ ತುಂಡು ತುಂಡಾಗ್ತವೆ, ಈ ತರ ತುಂಡಾದವಾಗ ಆ ತುಂಡನ್ನು ತೆಗಿತೀವಿ. ಹಾಗೆ ಮಾಡುವುದರಿಂದ ಉತ್ತಮವಾದಂತಹ ಒಂದು ಅಡಿಕೆ ಅಟ್ಟಕ್ಕೆ ರೆಡಿ ಆಗತ್ತೆ. ಈ ಪ್ರಕ್ರಿಯೆ ಒಟ್ಟು ನಮ್ಮಲ್ಲಿ ಹದ ಬಿಸಿಲಿದ್ರೆ 7-8 ದಿವಸ ಒಣಗಿಸಬೇಕು ಅಂತ ಹೇಳ್ತಾರೆ. ಅಂದ್ರೆ ಒಂದು ಸರಿಯಾದಂತ ಒಣವಾರ ಅಡಿಕೆ ಆಗ್ತದೆ, ಇಲ್ಲಾಂದ್ರೆ ಹಸಿ ಇರುತ್ತೆ. ತೇವಾಂಶ ಜಾಸ್ತಿ ಇದ್ದು ಇಲ್ಲಿ ಮಾರ್ಕೆಟ್ಗೆ ಬಂದಾಗ ಅದು ರೇಟು ನಿಮ್ಮ ಅಡಿಕೆ ಹಸಿ ಇದೆ ಅಂತೇಳಿ ನಮ್ಗೆ ಕಡಿಮೆ ಮಾಡ್ತಾರೆ. ಅದರಿಂದ 7-8 ಬಿಸಿಲು ಆಗುವವರೆಗೂ ನಾವು ಕಂಟಿನ್ಯೂಸ್ ಅಂದ್ರೆ ಅದು ಒಂದೇ ದಿವಸದಲ್ಲಿ ಅಡಿಕೆ ಹೊರಗೆ ಬೀಳಲ್ಲ. 8 ದಿವಸವರೆಗೂ ಕಡಿಮೆ ಗುಣಮಟ್ಟದ ಅಡಿಕೆಗಳು ಹೊರಗೆ ಬಿರ್ತಾನೆ ಇರ್ತವೆ. ಹಾಗಾಗಿ ಎರಡನೇ ದಿವಸದಿಂದ ನಾವು ಅದನ್ನ ಆರಿಸಿ ಆರಿಸಿ ಆರಿಸಿ 8 ದಿವಸದೊಳಗೆ ಅದನ್ನು ಕಂಪ್ಲೀಟ್ ಮಾಡ್ತೀವಿ. ಉಳಿದ ಅಡಿಕೆಯನ್ನು ಒಂದು ರಾಶಿ ಅಡಿಕೆ ಅಂತ ಮಾಡ್ತೀವಿ. ಅದನ್ನ ಕೆಲವು ರೈತರು ಏನ್ ಮಾಡ್ತಾರೆ, ಅದೇ ರಾಶಿ ಅಡಿಕೆನೇ ಮಾರ್ಕೆಟ್ಗೆ ತಂದು ಬಿಡ್ತಾರೆ. ಬಟ್ ಅದು ನಮ್ಮ ಮಟ್ಟದಲ್ಲಿ ನಮ್ಮ ಇದರಲ್ಲಿ ಅದು ಅಷ್ಟು ಸರಿಯಲ್ಲ. ಆ ಅಡಿಕೆಯನ್ನು ನಾವು ಮತ್ತೆ ಈಗ ಒಂದು ರಾಶಿ ಅಡಿಕೆನ ಮತ್ತೆ ನಾವು ಮನೆಯಲ್ಲೇ ಗ್ರೇಡಿಂಗ್ ಮಾಡ್ತೀವಿ. ಹೇಗೆ ಮಾಡ್ತೀವಿ ಅಂದ್ರೆ ಶಿಗರು ಬೆಟ್ಟೆ ತೆಗಿತೀವಿ ಅದರಲ್ಲಿ, ಮತ್ತೆ ಅದರಲ್ಲಿ ಕಲ್ಲು ಬೆಟ್ಟೆ ಅಂತ ಇರುತ್ತೆ, ಆ ಕಲ್ಲು ಬೆಟ್ಟೆನೂ ತೆಗಿತೀವಿ. ಹೀಗೆ ಮಾಡಿ ಗ್ರೇಡ್ ಮಾಡಿ ತಂದವಾಗ ಆಪಿಗೆ ಒಂದು ಒಳ್ಳೆ ರೇಟ್ ಆಗುತ್ತೆ, ರಾಶಿ ಅಡಿಕೆಗೆ ಒಂದು ರೇಟ್ ಆಗುತ್ತೆ, ಶಿಗರು ಬೆಟ್ಟೆಗೆ ಒಳ್ಳೆ ರೇಟ್ ಸಿಗುತ್ತೆ, ಆಮೇಲೆ ಕೆಂಪುಗೋಟಿಗೆ ಒಂದು ಸಪರೇಟ್ ಮಾಡ್ಕೊಂಡು ಬಂದವಾಗ ಅದಕ್ಕೂ ಸಪರೇಟ್ ರೇಟ್ ಸಿಗುತ್ತೆ. ಟೋಟಲ್ ಎವರೇಜ್ ತೆಗೆದವಾಗ ನಮಗೆ ಉತ್ತಮವಾದಂತಹ ದರ ಸಿಗುತ್ತೆ. ಮತ್ತೆ ಇಲ್ಲಿ ವ್ಯಾಪಾರಸ್ಥರು ಕೂಡ ಆ ತರ ಗ್ರೇಡಿಂಗ್ ಮಾಡ್ಕೊಂಡು ಬಂದವಾಗ ಅವರು ಉತ್ತಮವಾದಂತಹ ಆವಾ ಕ್ವಾಲಿಟಿ ಅಡಿಕೆಗೆ ಹೆಚ್ಚಿಗೆ ಆದಷ್ಟು ಹೆಚ್ಚಿಗೆ ಬರೆದು ನಮಗೆ ರೇಟ್ ಸಿಗುವಂತ ಮಾಡ್ತಾರೆ. ಬೇರೆ ಬೇರೆ ಗುಣಮಟ್ಟದ್ದು ಅಂತೇಳಂದ್ರೆ ಒಂದೇ ಕೊನೆಯಲ್ಲಿ ಇರುವಂತಹ ಬೇರೆ ಬೇರೆ, ಹೌದು ಒಂದೇ ಕೊನೆಯಲ್ಲಿ ಒಂದೇ ಕೊನೆಯನ್ನು ಕೊಯ್ದವಾಗ ಅದನ್ನು ಸಲ್ದು ನಾವು ಬೇಯಿಸಿ ಹೊಟ್ಟಕ್ಕೆ ಹರಗಿದವಾಗ ಅದು ಅದು ಬೇರೆ ಬೇರೆ ಗುಣಮಟ್ಟವನ್ನು ಹೊಂದ್ಕೊಳ್ತದೆ. ಅದನ್ನು ನಾವು ಆರಿಸಿ ತೆಗೆಯೋದು, ಆರಿಸಿ ತೆಗೆದು ನಮ್ಮಲ್ಲಿ ಅಷ್ಟೇ ಕ್ರಮ, ಕೆಂಪುಗೋಟು ಬೆಟ್ಟೆ ಶಿಗರು ಬೆಟ್ಟೆ. ಈಗ ನಮ್ಗಂದ್ರೆ ಅದು ನಮ್ ರೂಢಿ ಇದ್ದವರಿಗೆ ಅಂದ್ರೆ ಹಿಂದಿಂದ ನಮ್ಗೆ ಕಲ್ತ್ಕೊಂಡು ಬಂದವರಿಗೆ ಅದು ಅವಾಗ ಅಡಕ್ಕೆ ಹರಡದವಾಗ ನಮ್ಗೆ ಗೊತ್ತಾಗುತ್ತೆ ಸರ್. ಅದನ್ನ ನಾವು ತೆಗೆದು ಬೇರೆ ಬೇರೆ ಮಾಡ್ತೀವಿ. ಇಲ್ಲೂ ಅದನ್ನೇ ಚಾಕ ಕೊಡ್ತಾರೆ ನಮ್ಗೆ ಹೆಸರು, ಕೆಂಪುಗೋಟು ಮತ್ತೆ ಬೆಟ್ಟೆ ರಾಶಿ ಅಂತ ನಾವೇನ್ ಹೇಳ್ತೀವಿ. ಇದು ನಮ್ಮ ರೈತರ ಒಂದು ಇದು. ಆಮೇಲೆ ವ್ಯಾಪಾರಸ್ಥರು ಅವರನ್ನು ಖರೀದಿ ಮಾಡಿದ ನಂತರ ಅವ್ರು ಬೇರೆ ಬೇರೆ ಮತ್ತೆ ಅದಕ್ಕೆ ಹೆಸರನ್ನು ಇದು ಮಾಡ್ತಾರೆ, ಅವ್ರು ಮತ್ತೆ ಬೇರೆ ಗ್ರೇಡಿಂಗ್ ಮಾಡ್ತಾರೆ. ಬಟ್ ನಾವು ಮಾಡ್ಕೊಂಡು ಬರೋದು ಇಷ್ಟೇ. ಕೆಲವಷ್ಟು ರೈತರು ಹಸಿ ಅಡಿಕೆಯನ್ನ ಸುಲಿತಾರೆ, ಕೆಲವಷ್ಟು ಒಣಗಿಸ್ತಾರೆ ಸಿಪ್ಪೆ ಸಮೇತ. ಹೌದು, ಎರಡು ತರ ಇದೆ ಸರ್. ಹಸಿ ಅಡಿಕೆ ಅಂದ್ರೆ ಈಗ ಸಲಿಲಿಕ್ಕೆ ಬರುವಂತ ಅಡಿಕೆಯನ್ನ ನಾವು ಸಲಿತೀವಿ, ಸಲಿದು ಅಟ್ಟಕ್ಕಾಗಿ ಬೇಯಿಸಿ ಈ ಕೆಂಪು ಅಡಿಕೆ ಮಾಡ್ತೀವಿ. ಇನ್ನು ಉತ್ತಮವಾದಂತಹ ಹಣ್ಣಾದಂತ ಅಡಿಕೆ ಅಂದ್ರೆ ಗೋಟ್ ಅಡಿಕೆ ಅಂತ ಹೇಳ್ತೀವಿ ನಾವು. ಆ ಹಣ್ಣಾದಂತ ಅಡಿಕೆಯನ್ನ ಒಣಗಿಸಿ ಒಂದು ಸದಿಯಾದ ಬಿಸಿಲು ಅಂದ್ರೆ ಒಂದು ತಿಂಗಳ ಅಥವಾ ಒಂದೂವರೆ ತಿಂಗಳ ಅದನ್ನು ಒಣಸ್ತೀವಿ. ಆ ಒಣಸಿ ಅದನ್ನು ಸಲಿದವಾಗ ಅದಕ್ಕೆ ಚಾಲಿ ಅಡಿಕೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಕೆಲವು ಭಾಗದಲ್ಲಿ ಬರೀ ಚಾಲಿ ಅಡಿಕೆನೆ ಮಾಡೋರಿದ್ದಾರೆ. ಇನ್ನು ಈ ಉಮ್ಮಚ್ಚಿಗೆ ಅಥವಾ ಇಲ್ಲಿ ಕಳಚೆ ಆ ಭಾಗದಲ್ಲೆಲ್ಲ ಹೆಚ್ಚಿಗೆ ಚಾಲಿ ಅಡಿಕೆ ಒಳ್ಳೆ ಕ್ವಾಲಿಟಿ ಬರುವುದರಿಂದ ಅವರು ಕೆಂಪು ಅಡಿಕೆಯನ್ನು ಹೆಚ್ಚು ಮಾಡಲ್ಲ, ಅವರು ಚಾಲಿ ಅಡಿಕೆನೆ ಮಾಡ್ತಾರೆ. ಮತ್ತೆ ಚಾಲಿ ಅಡಿಕೆ ಮಾಡುವುದರಿಂದ ಸ್ವಲ್ಪ ಲೇಬರ್ ಅಂದ್ರೆ ವೆಚ್ಚ ಕಡಿಮೆ ಆಗ್ತದೆ. ಈ ಕೆಂಪು ಅಡಿಕೆ ಮಾಡೋದ್ರಿಂದ ಕೆಲಸ ಜಾಸ್ತಿ ಸರ್. ಅಂದ್ರೆ ಅದು ಕೊಯ್ಬೇಕು ಸಲಿಬೇಕು, ಇನ್ ಟೈಮಲ್ಲಿ ಸಲಿದು ಅದನ್ನು ಒಣಸಿ ಬೇಯಿಸಿ ಈ ಎಲ್ಲ ಕೆಲಸಕ್ಕೆ ಜನ ಸಿಗದೇ ಇದರಿಂದ ಈಗಿನ ಕಾಲದಲ್ಲಿ ಅದನ್ನು ಹೆಚ್ಚಿಗೆ ಚಾಲಿ ಅಡಿಕೆಗೆ ಹೆಚ್ಚಿಗೆ ಇದು ಮನಸ್ಸು ಮಾಡ್ತಾರೆ. ಆದ್ರೆ ನಮ್ಮ ಈ ಯಲ್ಲಾಪುರದ ಈ ಹಲಸ್ಕಂಡ ಚಂದಗುಳಿ ಈ ಮಾಗೋಡು ಈ ಭಾಗದಲ್ಲಿ ಮತ್ತೆ ಮಲವಳ್ಳಿ ಭಾಗದಲ್ಲಿ ನಾವು ಚಾಲಿ ಅಡಿಕೆ ಮಾಡಿದ್ರೂ ಕೂಡ ನಮ್ಗೆ ಅಷ್ಟು ಕ್ವಾಲಿಟಿ ಬರಲ್ಲ ಅದು. ಹಾಗಾಗಿ ನಾವು ಕಷ್ಟ ಆದ್ರೂ ಕೂಡ ನಾವು ಕೆಂಪು ಅಡಿಕೆನೆ ಮಾಡ್ತೀವಿ. ಈ ಚಾಲಿ ಅಡಿಕೆ ಕೆಂಪು ಅಡಿಕೆ ಹಾಲು ಅಡಿಕೆ ಈ ರೀತಿ ಮಾಡ್ತೀವಲ್ಲ, ಇನ್ನೊಂದು ವೇಸ್ಟ್ ಆಗುವಂತದ್ದು ಅಡಿಕೆ ಗ್ರೇಡ್ ಮಾಡೋದ್ರಿಂದಾನೇ ಅದಕ್ಕೆ ಬೇಡಿಕೆ ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ತರ ಹಂಗಿರುತ್ತ. ಹೌದು, ಹಂಗಿರುತ್ತೆ. ಗ್ರೇಡ್ ಮಾಡೋದ್ರಿಂದಾನೇ ಈಗ ನಾವು ನಮ್ಮ ಹಂತದಲ್ಲಿ ಗ್ರೇಡ್ ಮಾಡ್ಕೊಂಡು ಬಂದ್ರೇನೆ ನಮ್ಮ ಮಾರ್ಕೆಟ್ ಅಲ್ಲಿ ಹೆಚ್ಚಿಗೆ ರೇಟ್ ಸಿಗುತ್ತೆ. ನಾವು ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ನೋಡಿದೀವಿ. ಈಗ ಟೋಟಲ್ ಒಂದು ರಾಶಿ ಏನು ಗ್ರೇಡ್ ಮಾಡಿದೇನೆ ಹಾಕಿದ್ರೆ ಎಷ್ಟು ರೇಟ್ ಆಗುತ್ತೆ, ಅದೇ ಒಂದು ಕ್ವಿಂಟಲ್ ಅಡಿಕೆಯಲ್ಲಿ ಗ್ರೇಡ್ ಮಾಡಿ ನಾವು ಮಾರಾಟ ಮಾಡಿದ್ರೆ ಎಷ್ಟು ನಮಗೆ ಹಣ ಸಿಗುತ್ತೆ ಅನ್ನೋದನ್ನು ಕೌಂಟ್ ಮಾಡಿದ್ರೆ ಎವರೇಜ್ ಅಲ್ಲಿ ನಮ್ಗೆ ಜಾಸ್ತಿನೇ ಸಿಗುತ್ತೆ, ಒಂದು 2,000 4,000 ಅಂದ್ರೆ ಅವಾಗ ರೇಟ್ ನಿಂತವಾಗ. ಹಾಗಾಗಿ ನಮ್ಮ ಹಂತದಲ್ಲಿ ನಾವು ಗ್ರೇಡ್ ಮಾಡ್ಕೊಂಡ್ಬರೋದೇ ಉತ್ತಮ ಅಂತ ನನಗೆ ಅನಿಸ್ತದೆ. ಗ್ರೇಡಿಂಗ್ ಬಹಳ ಕಷ್ಟನಾ? ಹಾ, ಕೆಂಪು ಅಡಿಕೆ ಸ್ವಲ್ಪ ಕಷ್ಟ ಸರ್. ಆದ್ರೆ ಚಾಲಿ ಅಡಿಕೆ ಅಷ್ಟೇನು ಕಷ್ಟ ಇಲ್ಲ. ಅದರಲ್ಲಿ ಬರುವುದು ಎರಡೇ ಮೂರೇ ಕ್ವಾಲಿಟಿ, ಒಂದು ಒಳ್ಳೆ ಚಾಲಿ ಸೆಕೆಂಡ್ ಚಾಲಿ, ಆಮೇಲೆ ಬಿಳಿಗೋಟು ಕಲ್ವಾರ ಅಂತ ಬರುತ್ತೆ ಅಥವಾ ಕೋಳೆ ಅಂತ ಬರುತ್ತೆ. ಅದರಿಂದ ಚಾಲಿ ಅಡಿಕೆಯಲ್ಲಿ ಅಷ್ಟೇನು ಕೆಲಸ ಇಲ್ಲ, ಬಟ್ ಕೆಂಪು ಅಡಿಕೆ ಕೆಲಸ ಇರುತ್ತೆ. ಗ್ರೇಡಿಂಗ್ ಮಾಡೋದು ಕೆಲಸ ಇದ್ದೇ ಇರುತ್ತೆ. ರೇಟ್ ಯಾವ್ದಕ್ಕೆ ಜಾಸ್ತಿ? ಕೆಂಪು ಅಡಿಕೆಗೆ ಅದರಲ್ಲಿ ಆಪಿ ಅಂತ ಆಪಿ ಮತ್ತೆ ಮುರಿಗೆ ಹೆಚ್ಚಿಗೆ ರೇಟ್ ಸರ್. ಆಮೇಲೆ ಬೆಟ್ಟೆಗೂ ಇದೆ, ಅದರ ಸೆಕೆಂಡ್ ಶಿಗರು ಬೆಟ್ಟೆ ಬೆಟ್ಟೆ ಕಲ್ಲು ಬೆಟ್ಟೆ ಕೆಂಪುಗೋಟು ಇದಕ್ಕೆ ಅವ ಹಂತದಲ್ಲಿ ಕಡಿಮೆ ರೇಟ್ ಬರ್ತಾ ಇದೆ. ನೀವು ರೈತರು ಅಲ್ಲದೆ ಈಗ ಎ ಪಿ ಎಂ ಸಿ ಒಳಗೆ ಕೆಲಸವನ್ನು ಕೂಡ ಮಾಡ್ತಾ ಇರ್ತೀರಿ, ಹಾಗಾಗಿ ನಿಮಗೆ ಎ ಪಿ ಎಂ ಸಿ ಅಲ್ಲಿ ಇಲ್ಲಿ ಖರೀದಿದಾರರ ಬೇಡಿಕೆ ಅವರ ಆಸಕ್ತಿ ಅವರ ಉತ್ಸಾಹ ಅವನ್ನೆಲ್ಲ ನೋಡಿಕೊಂಡಾಗ ಅಥವಾ ಇವು ಅಡಿಕೆ ಯಾರ್ಯಾರು ಖರೀದಿ ಮಾಡ್ತಾರೆ ಎಂತೆಂಥವ್ರು ಎಲ್ಲೆಲ್ಲಿಂದ ಖರೀದಿ ಮಾಡ್ತಾರೆ ಎಲ್ಲಾನು ಗೊತ್ತಿರುತ್ತೆ. ಹಾಗಾಗಿ ರೈತರು ಈಗ ಅಲ್ಲಿ ತಾವು ಬೆಳೆದು ಅದನ್ನ ಸಂಸ್ಕರಣೆ ಮಾಡಿ ಗ್ರೇಡಿಂಗ್ ಮಾಡಿ ತರ್ತಿರುತ್ತಲ್ಲ, ಅಲ್ಲಿ ಏನ್ ಮಿಸ್ಟೇಕ್ ಮಾಡ್ತಾ ಇದಾರೆ, ಹಿಂಗ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಇಷ್ಟ ಮಾಡಿದ್ರೆ ರೇಟ್ ಬರ್ತಿತ್ತು ಅಂತ? ಹೌದು ಸರ್, ನಮ್ಗೆ ಆಕ್ಚುಲಿ ವ್ಯಾಪಾರಸ್ಥರೇ ಒಂಥರ ಮಾದರಿ ಈಗ ಗ್ರೇಡಿಂಗ್ ಮಾಡ್ಲಿಕ್ಕೆ. ಯಾಕೆಂದ್ರೆ ನಮ್ಮ ತಂದೆಯವರು ಹಿಂದೆಲ್ಲ ಕಾಲದಲ್ಲೂ ಕೂಡ ನಮ್ಗೆ ಹೇಗೆ ಮಾಡ್ಬೇಕಂತ ಗೊತ್ತಿರಲ್ಲ. ಅವರು ನಮ್ಮ ಹಂತದ ಗ್ರೇಡಿಂಗ್ ಅನ್ನು ನೀವು ಹೀಗೆ ಮಾಡ್ಕೊಂಡ್ ಬರ್ಬೇಕು ಅಂತ ವ್ಯಾಪಾರಸ್ಥರು ನಮ್ಗೆ ಸಲಹೆ ಕೊಡ್ತಾರೆ. ಆ ತರ ನಾವು ಗ್ರೇಡ್ ಮಾಡ್ಕೊಂಬಂದ್ರೆ ಹವಾ ಕ್ವಾಲಿಟಿ ಬರೆಯುವಂತ ವ್ಯಾಪಾರಸ್ಥರು ನಮ್ಗೆ ಹೈಯೆಸ್ಟ್ ರೇಟ್ ಮಾಡಿಕೊಡ್ತಾರೆ ಸರ್, ರೇಟ್ ಆಗತ್ತೆ ಅದು ಆಟೋಮೆಟಿಕಲಿ. ಹಾಗಾಗಿ ನಮ್ಮ ಪ್ರಕಾರ ನಾವು ರೈತರು ಏನ್ ಮಾಡ್ತಾರೆ ಅಂದ್ರೆ ಕೆಲಸ ಕಡಿಮೆ ಮಾಡೋ ದೃಷ್ಟಿಯಿಂದ ಅಥವಾ ಒಂದು ಬೇಜವಾಬ್ದಾರಿಂದ ಒಟ್ಟರಾಶಿಯಾಗಿ ಅಡಿಕೆ ತರುವುದರಿಂದ ತುಂಬಾನೇ ಕಡಿಮೆ ರೇಟು ರೈತರಿಗೆ ಸಿಗುತ್ತದೆ, ಹೀಗೆ ಆಗ್ತಾ ಇದೆ ಸರ್. ಹೌದಲ್ಲ, ಮತ್ತೆ ಬೆಳವಣಿಗೆ ಹಂತದೊಳಗೆ ಒಂದೊಂದು ಟೈಮ್ನಾಗ ನೀರು ಕಡಿಮೆ ಆದಾಗ ಅಥವಾ ಮಳೆ ಜಾಸ್ತಿ ಆದಾಗ ಅಡಿಕೆ ಗುಣಮಟ್ಟ ಏರುಪೇರು ಆಗುದಂಗೆ ಆಗ್ತದೆ ಸರ್. ಇವಾಗ ಈ ಸಲ ನೋಡಿ ಹೆಚ್ಚಿಗೆ ಮಳೆ ಬಿದ್ದರಿಂದ ಆಕ್ಚುಲಿ ನಮ್ಮಲ್ಲಿ ಡಿಸೆಂಬರ್ ಈಗ ಕೊಯ್ಲು ಬರಬೇಕಿತ್ತು, ಹಾಗಾಗಿ ಈಗ ಮಳೆ ಹೆಚ್ಚಿಗೆ ಆದ್ದರಿಂದ ಈಗ ಇನ್ನೂ ಒಂದು ತಿಂಗಳು ಲೇಟ್ ಆಗ್ತಾ ಇದೆ ಕೊಯ್ಲು. ಗುಣಮಟ್ಟದ ಮೇಲೆ ಏನು ಪರಿಣಾಮ? ಗುಣಮಟ್ಟದ ಮೇಲೂ ಸ್ವಲ್ಪ ಪರಿಣಾಮ ಬೀಳುತ್ತೆ, ಯಾಕೆಂದ್ರೆ ಅಡಿಕೆ ಸ್ವಲ್ಪ ಹಸಿ ಇದ್ದರಿಂದ ಸಲಿಬೇಕಾದ ನೀರು ಅದರ ಚೊಗರು ಅಂತ ಬರುತ್ತೆ, ಆ ಚೊಗರು ಜಾಸ್ತಿ ಬಂದವಾಗ ಇನ್ನು ಸ್ವಲ್ಪ ನಾವು ಒಣಗಿಸ್ಬೇಕಾಗತ್ತೆ, ಮತ್ತೆ ಆದ್ರೆ ಕಲರ್ ಒಳ್ಳೇದ ಚೆನ್ನಾಗಿ ಬರುತ್ತೆ. ಈ ಬಿಸಿಲು ಬಿದ್ದಾಗ ಗುಣಮಟ್ಟ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಈಗ ಹದ ಮಳೆ ಅಥವಾ ಮಳೆ ಇದ್ದಾವಾಗ ಗುಣಮಟ್ಟ ಒಳ್ಳೆ ಬರುತ್ತೆ, ಜಾಸ್ತಿ ಬಿಸಿಲು ಬಿದ್ದಾಗ ಅದರದ್ದು ಒಂದು ರಸ ಅಂತ ಇರುತ್ತೆ ಅದಕ್ಕೆ ಅಡಿಕೆಗೆ. ಇದು ಕೋಟ್ ಅಡಿಕೆನೂ ಇರ್ಬೋದು, ಒಂದು ಹಣ್ಣು ಅಡಿಕೆನೂ ಇರ್ಬೋದು ಅಥವಾ ಕಾಯಿ ಅಡಿಕೆನೂ ಇರ್ಬೋದು, ಅದಕ್ಕೆ ಆ ರಸ ಹೋದ್ರೆ ಗುಣಮಟ್ಟ ಸ್ವಲ್ಪ ಕಡಿಮೆ ಸರ್. ಆ ರಸ ಇದ್ರೆ ಜಾಸ್ತಿ ಇದ್ರೆ ಗುಣಮಟ್ಟ ಒಳ್ಳೇದು ಬರುತ್ತೆ. ಈ ಒಣಗಿಸೋದಂದ್ರಲ್ಲ, ಇದು ಹದವಾಗಿ ಒಣಗಿದೆ, ಇದನ್ನ ಈ ರೀತಿ ಒಣಗಿದ್ರಿಂದ ಒಂದು ಹಂತದವರೆಗೆ ನಾವು ಇಡಬಹುದು ಅನ್ನುವಂಥದ್ದು ಐತಲ್ಲ, ಹೇಗೆ ಅದು ಗುಣಮಟ್ಟ ಇದು ಚೆನ್ನಾಗಿ ಒಣಗಿದೆ ಅಂತ ಹೆಂಗ್ ಗುರುತಿಸೋದು? ಚೆನ್ನಾಗಿ ಒಣಗಿದೆ ಅಂದ್ರೆ ಕೆಲವು ಜನ ಅದನ್ನ ಅಡಕತ್ತರಿಂದ ಕಟ್ ಮಾಡಿ ನೋಡೋರು ಇದಾರೆ, ಇನ್ನು ಕೆಲವು ಜನ ಅದನ್ನ ಅವಾಜ್ಯ ಬರುತ್ತೆ ಸರ್. ಈಗ ಒಂದು ರಾಶಿ ಹಾಕಿದವಾಗ ಅದನ್ನ ಮಾಡಿದ್ರೆ ಚಕ್ ಚಕ್ ಅಂತ ಹೇಳಿ ಅದು ಹುಲ್ಲು ಒಣಗಿದ ಅಡಿಕೆ ಅವಾಜ್ ಬರುತ್ತೆ, ಅದ್ರ ಮೇಲೂ ಕೆಲವು ಜನ ಇದು ಒಣಗಿದೆ ಅಂತ ಇದ್ ಮಾಡ್ತಾರೆ. ಇನ್ನು ಕೆಲವು ಹಳ್ಳಿಯಲ್ಲಿ ಹಲ್ಲಲ್ಲಿ ಕಚ್ಚಿ ನೋಡ್ತಾರೆ, ಅದು ಮಿದು ಇದ್ರೆ ಅದನ್ನು ಒಣಗಿಲ್ಲ ಅಂತ ಇನ್ನೊಂದು ಬಿಸಿಲು ಹಾಕೋಣ ಅಥವಾ ಎರಡು ಬಿಸಿಲು ಹಾಕೋಣ ಅಂತ ಡಿಸೈಡ್ ಮಾಡ್ತಾರೆ. ಅಲ್ಲಲ್ಲಿ ಕಚ್ಚಿದ ಕಟ್ಟಂತ ತುಂಡಾಯ್ತಂದ್ರೆ ಅವಾಗ ಅಲ್ಲಿ ಒಣಗಿದೆ ಅಂತ ಇದು ಮಾಡ್ತಾರೆ. ಆ ತರ ಎರಡು ಮೂರು ತರ ಪದ್ಧತಿಗಳಿದ್ದಾವೆ. ನೀವು ಎಪಿಎಂಸಿ ಒಳಗೆ ಚೆಕ್ ಮಾಡಬೇಕಾದಾಗ ಹೆಂಗೆ ಚೆಕ್ ಮಾಡೋದು, ಅದ್ರಾಗ ಎಷ್ಟು ತೇವಾಂಶ ಇದೆ ಏನು ಅಂತೇಳಿ? ಅದು ಮಾಯಿಶ್ಚರ್ ಮೇಲೆ ಮಾಡ್ತೀವಿ, ಎಷ್ಟು ಮಾಯಿಶ್ಚರ್ ಇದೆ ಅಂತ. ಇಲ್ಲಿ ಮಷಿನ್ ಇದೆ, ಈಗ ಗ್ರೇಡಿಂಗ್ ಮಷಿನ್ ಇದೆ, ಆ ಗ್ರೇಡಿಂಗ್ ಮಷಿನ್ ಅಲ್ಲಿ ಅದನ್ನ ಪರೀಕ್ಷೆ ಮಾಡಿದವಾಗ ಅದರಲ್ಲಿ ಎಷ್ಟು ಮಾಯಿಶ್ಚರ್ ಇದೆ ಎಷ್ಟು ತೇವಾಂಶ ಇದೆ ಅನ್ನೋದು ಅದರಲ್ಲಿ ಸಿಗುತ್ತೆ ಸರ್. ಹಾಗಾಗಿ ಇಷ್ಟು ಮಾಯಿಶ್ಚರ್ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ರೇಟ್ ಜಾಸ್ತಿನಾ? ಹೌದು, ಅಷ್ಟು ಜಾಸ್ತಿ, ಎಷ್ಟು ಕಡಿಮೆ ಆಯ್ತು ಅಷ್ಟು ರೇಟ್ ಜಾಸ್ತಿ ಆಗುತ್ತೆ. ಮಾರುಕಟ್ಟೆಯಲ್ಲಿ ಏನು ರೂಪಾಯಿ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋ ಹೆದರಿಕೆ ಏನಿಲ್ಲ? ಇಲ್ಲ ಸರ್, ಹಾಗೇನು ಹೆದರಿಕೆ ಏನಿಲ್ಲ. ಸೊಸೈಟಿ ಇದೆ ಇಲ್ಲಿ, ಸುಮಾರು 80% ಸಹಕಾರಿ ಸಂಘದಲ್ಲೇ ವ್ಯಾಪಾರ ಆಗುತ್ತೆ. ಮತ್ತು ನಾವು ಅಂದ್ರೆ ನಮ್ಮ ಮನೆಯಿಂದ ಬರ್ತಿರುವಂತ ಅಡಿಕೆ ನಾವು ಎಲ್ಲೂ ಪ್ರೈವೇಟ್ ಅಲ್ಲಾಗಲಿ ಅಥವಾ ಹೊರಗಡೆ ಎಲ್ಲೂ ಕೊಡಲ್ಲ, ಸಹಕಾರಿ ಸಂಘದಲ್ಲೇ ನಮ್ದು ವ್ಯವಹಾರ. ಅಂದ್ರೆ ಅಡಿಕೆ ಇರ್ಬೋದು, ಯಾಲಕ್ಕಿ ಇರ್ಬೋದು, ಕಾಳುಮೆಣಸು ಇರ್ಬೋದು, ಯಾವುದೇ ಇದ್ರೂ. ಇಲ್ಲಿ ಭತ್ತ ಅಂದ್ರೆ ಇಲ್ಲಿ ಮಾರ್ಕೆಟ್ ಇಲ್ಲ, ಹಾಗಾಗಿ ನಾವು ಹೊರಗಡೆ ಅದನ್ನೊಂದು ಮಾರಾಟ ಮಾಡ್ತೀವಿ, ಬಿಟ್ಟರೆ ಎಲ್ಲಾನು APMC ಮುಖಾಂತರ ನಾವು ಮಾರಾಟ ಮಾಡ್ತೀವಿ. ಕೆಲವೊಂದು ಜನ ಅಲ್ಲೇ ಊರಲ್ಲೇ ಮಾರಾಟ ಮಾಡ್ತಿರ್ತಾರ? ಹಾ, ಅಂತವ್ರು ಕಡಿಮೆ, ರ್ಯಾರ್ ಸರ್. ಇವತ್ತಿನ ಕಾಲದಲ್ಲಿ ಬಹಳ ಕಡಿಮೆ, ಯಾರು ಮಾರಲ್ಲ, ಬಹಳ ಕಡಿಮೆ. ಒಂದ್ ಕ್ವಿಂಟಲ್ ಆದ್ರೂ ತಗೊಂಡ್ಬರ್ತಾರೆ, ಒಂದ್ ಕ್ವಿಂಟಲ್ 50 KG ಆದ್ರೂ ತರೋರಿದ್ದಾರೆ, 10 KGನೂ ತರೋರಿದ್ದಾರೆ. ಹೌದು, ಮತ್ತೆ ನಾವು ಇಲ್ಲಿ APMC ನಮ್ಮ ಸುತ್ತಮುತ್ತಲಿಂದ ನಾವು ಅವೇರ್ನೆಸ್ ಮಾಡಿ, ನೀವು 10 KG ಇದ್ರೂ ತಂದ್ರೆ ಅಂದ್ರೆ ಈಗ ಅತಿಕ್ರಮಣದಾರರೆಲ್ಲ ಕೆಲವು ಬೆಳೀತಾ ಇದಾರೆ, ಅವ್ರಿಗೆ ರೈತರು ಅಂತ ಪಟ್ಟ ಇಲ್ಲ. ಹಾಗಾಗಿ ಆದ್ರೆ ಇಲ್ಲಿ ಅವರಿಗೆ ರೇಷನ್ ಕಾರ್ಡ್ ಮುಖಾಂತರ ಅಥವಾ ಅವ್ರ ಆಧಾರ್ ಕಾರ್ಡ್ ಮುಖಾಂತರ ಅವ್ರಿಗೊಂದು ಮೆಂಬರ್ಶಿಪ್ ಮಾಡಿ 10 KG ಅಡಿಕೆನು ಮಾರಿಸಿದೀವಿ ತಂದು. ಒಳ್ಳೇದು. ಮಹಾಬಲೇಶ್ವರ್ ಭಟ್ ಅವರು ಇಲ್ಲಿ ತನಕ ನಿಮ್ ನಮ್ ಜೊತೆಗಿದ್ದು, ಒಟ್ಟ ಅಡಿಕೆ ಸಂಸ್ಕರಣೆ, ವರ್ಗೀಕರಣ, ಅದ್ರ ಮಾರಾಟ ಹೇಗ್ ಮಾಡಿದ್ರೆ ರೈತರಿಗೆ ಅನುಕೂಲ ಅನ್ನುವಂತ ನಿಟ್ಟಿನೊಳಗೆ ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಅಡಿಕೆ ಸಂಸ್ಕರಣೆ ಮತ್ತು ವರ್ಗೀಕರಣ ಈ ಕುರಿತು ಯಲ್ಲಾಪುರದ ಹಲಸ್ಖಂಡದ ಮಹಾಬಲೇಶ್ವರ್ ಜಿ ಭಟ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು HB ರಾಮಡಿಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ.

ಮುಂದೆ ಕೇಳಿ. ಬರತೀನಿ ಅಂದನಲ್ಲ ಶರಣ, ಇನ್ನೂ ಬರಲಿಲ್ಲ. ಅಜ್ಜು ಮೈ ಮಾಮ ಸತಿಪತಿ ಇದ್ದರು ಅಲ್ಲಿ.